ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿರುವ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು, ಆಗದು ನಿರಾಸರೆ. ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ. ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮದಲ್ಲಿ ಇಂದು ಕಾಫಿ ಕೃಷಿಯಲ್ಲಿ ಕೀಟಾಕರ್ಷಕ ಬಲೆಗಳ ಬಳಕೆಯಿಂದ ಕೀಟ ನಿಯಂತ್ರಣ ಕುರಿತು ಡಾ ಜಿವಿ ಮಂಜುನಾಥ್ ರೆಡ್ಡಿ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಾಫಿ ಬೆಳೆಯಲ್ಲಿ ಬಳಸಿಕೊಳ್ಳಬಹುದಾದ ಕೀಟಾಕರ್ಷಕ ಬಲೆಗಳು. ಈ ಕುರಿತು ಕೊಡಗು ಜಿಲ್ಲೆ ಚೆಟ್ಟಳ್ಳಿಯ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಜಿವಿ ಮಂಜುನಾಥ ರೆಡ್ಡಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಕೃಷಿಯಲ್ಲಿ ಯಾವ್ಯಾವ ಕೀಟಾಕರ್ಷಕ ಬಲೆಗಳನ್ನು ಬಳಸ್ಕೋಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಚಟ್ಟಳ್ಳಿಯಲ್ಲಿರುವಂತಹ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ವಿಜ್ಞಾನಿಗಳಾದಂಥ ಡಾಕ್ಟರ್ ಜಿ ವಿ ಮಂಜುನಾಥ ರೆಡ್ಡಿ ಅವರು. ನಮಸ್ಕಾರ ಡಾಕ್ಟರ್ ಮಂಜುನಾಥ ರೆಡ್ಡಿ ಅವರೇ. ನಮಸ್ಕಾರ ಸರ್. ಈಗ ಮೊದಲಿಗೆ ನಮ್ಮ ರೈತ ಬಾಂಧವರಿಗೆ ಕೀಟಾಕರ್ಷಕ ಬಲೆಗಳು ಅಂದ್ರೇನು ಅಂತ ಒಂದು ಪರಿಚಯ ಮಾಡಿಕೊಡ್ತೀರಾ? ಖಂಡಿತವಾಗಿ ಸರ್. ಈ ಕೀಟಾಕರ್ಷ ಬಲೆಗಳು ಅಥವಾ ಇನ್ಸೆಕ್ಟ್ ಟ್ರಾಪ್ಸ್ ಅಂತ ಏನು ಕರಿತೀವಿ, ಇದಕ್ಕೆ ಮೂಲ ತತ್ವ ಏನಂದರೆ ಈ ಟ್ರಾಪ್ಗಳಲ್ಲಿ ಅಥವಾ ಬಲೆಗಳಲ್ಲಿ 3 ಅಂಶ ಇದೆ. ಒಂದು, ಆ ಬಲೆ ಹತ್ರ ಅದನ್ನು ಆಕರ್ಷಣೆ ಮಾಡೋದು ಕೀಟನ. ಇದನ್ನು ನಾವು ವಿಜುವಲ್ ಅಥವಾ ದೃಶ್ಯ ಅಥವಾ ಬಣ್ಣ ಅಥವಾ ಯಾವುದಾದೊಂದು ರಾಸಾಯನಿಕ ವಸ್ತು ಉಪಯೋಗಿಸಿ ಅದನ್ನು ಆಕರ್ಷಣೆ ಮಾಡಬೇಕು. ಮತ್ತು ಆಕರ್ಷಣೆ ಆದಮೇಲೆ ಒಂದು ಸಾಧನವನ್ನು ಬಳಸಿ ಅದನ್ನು ಹಿಡಿದಿಡಬೇಕು. ಅದನ್ನು ಬಲೆ ಅಂತೀವಿ. ಮತ್ತು ಒಳಗಡೆ ಬಂದಾದಮೇಲೆ ಅದು ಹೊರಗಡೆ ಹೋಗ್ದಂಗೆ ಅದನ್ನು ಅಲ್ಲೇ ಕೊಲ್ಲಬೇಕು ಅಥವಾ ಹಿಡಿದಿಡೋದಕ್ಕೆ ಯಾವುದಾದ್ರೂ ಬೇರೆ ವಸ್ತುವನ್ನು ಉಪಯೋಗಿಸ್ತೀವಿ. ಅಂದರೆ ವಿಷಾನು ಅಥವಾ ನೀರು, ಈ ಥರ ವಸ್ತುಗಳನ್ನು ಉಪಯೋಗಿಸಿ ಒಂದು ಬಲೆಯಲ್ಲಿ ಇಡ್ತೀವಿ. ಇದು ಮೂಲ ತತ್ವ ಬಲೆದು. ಮತ್ತು ಯಾವ ಹುಳಕ್ಕೆ ಯಾವ ಆಕರ್ಷಣೆ, ಮತ್ತು ಯಾವ ಥರ ಅದು ಬಲೆಯ ಒಂದು ಆಕಾರ ಇರಬೇಕು, ಮತ್ತು ಯಾವ ವಿಷ ಬಳಸಬೇಕು ಅನ್ನೋದನ್ನು ಸುದೀರ್ಘ ಸಂಶೋಧನೆಯಿಂದ ಒಂದೊಂದು ಕೀಟಕ್ಕೂ ಬೇರೆ ಬೇರೆ ಥರದ ಒಂದು ಬಲೆಯನ್ನು ಸಂಶೋಧನಾ ಪ್ರಯೋಗಶಾಲೆಯಲ್ಲಿ ಅದನ್ನು ವೃದ್ಧಿ ಮಾಡಿರ್ತಾರೆ. ಈಗ ದೃಶ್ಯ ಅಂತ ಅಂದ್ರೆ ಅದು ಹೇಗಿರುತ್ತೆ ಆ ಬಲೆ? ಅಂದರೆ ಈಗ ಕೀಟಗಳಲ್ಲಿ ನಾವು ಹೆಂಗೆ ಪರಸ್ಪರ ಒಂದು ಮಾಹಿತಿ ವಿನಿಯೋಗ ಮಾಡ್ಕೊತೀವಿ, ನಮ್ಗೆ ಏನು ಬೇಕೋ ಎಲ್ಲಿ ಹೋಗ್ತೀವಿ ಅನ್ನೋದಕ್ಕೆ ಕೀಟಗಳಲ್ಲಿ ಅವನು ಈ ಕಣ್ಣಿಂದ ನೋಡೋ ಅಂಥವು ಒಂದು ಇರ್ತವೆ, ಮತ್ತು ಸುವಾಸನೆ ಅಥವಾ ಒಂದು ವಾಸನೆ ಇಟ್ಕೊಂಡು ಹೋಗೋವಂಥವು ಇರ್ತವೆ, ಮತ್ತು ಶಬ್ದದಿಂದ ಹೋಗುವಂಥವು ಇರ್ತವೆ. ಈ ದೃಶ್ಯ ಅಂದರೆ ಆ ಕಣ್ಣಿನಿಂದ ನೋಡೋವಂಥವು, ಬೆಳಕಾಗಲಿ ಅಥವಾ ಬಣ್ಣಕ್ಕಾಗಲಿ. ಈಗ ಹೂವಿನ ಬಣ್ಣ, ಆ ಬಣ್ಣ ನೋಡಿ ಅವು ಆಕರ್ಷಿತಗೊಳ್ತವೆ. ಅದು ದೃಶ್ಯಕ್ಕೆ ಸಂಬಂಧಪಟ್ಟ, ಅಂದ್ರೆ ಬೆಳಕು ಬಲೆಗಳನ್ನ ದೃಶ್ಯಕ್ಕೆ ಸಂಬಂಧಪಟ್ಟ ಬಲೆಗಳು ಅಂತ ಅನ್ಬೋದು. ಹೌದು ಹೌದು. ಇನ್ನೊಂದು ತಾವು ತಿಳಿಸಿದ್ದು ಈ ಬಣ್ಣದ್ದು, ಬಣ್ಣದ್ದು ಕೆಲವು ಬಣ್ಣದ ಬಲೆಗಳು ಇರ್ತವೆ. ಹೌದು ಹೌದು. ಅಂದ್ರೆ ಹಳದಿ ಬಲೆಗಳು ಅಂತ ಕಳ್ತೀವಿ, ಹಳದಿ ನೀಲಿ ಈ ಬಲೆಗಳು ಅಂಟನ್ನ ಬೆರೆಸಿ ಇಟ್ಟಿರ್ತಾರೆ. ಅವು ಕೂಡ ಕೆಲವು ಕೀಟಗಳಿಗೆ ರಸ ಇರುವಂತ ಸಣ್ಣ ಕೀಟಗಳು ಉಪಯುಕ್ತ ಆಗ್ತವೆ. ಅದು ಒಂದು ರೀತಿ ಬಲೆ. ಬಲೆ ಇನ್ನೊಂದು ರಾಸಾಯನಿಕ. ರಾಸಾಯನಿಕ ಅಂದ್ರೆ ಅದು ರಾಸಾಯನಿಕ ಕೃತಕವಾದ್ದು ಅಥವಾ ಕೀಟಗಳಲ್ಲಿ ಇರುವಂತ ರಾಸಾಯನಿಕ? ಸ್ವಾಭಾವಿಕವಾಗಿ ಕೀಟಗಳಲ್ಲಿ ಇರ್ತವೆ ಮತ್ತೆ ನೇಚರಲ್ಲಿ ಸಿಗ್ತವೆ. ಅಂತವನ್ನ ಕಂಡಿಡಿದು ಕೆಲವೊಮ್ಮೆ ಸ್ವಾಭಾವಿಕವಾಗಿರೋವನ್ನ ಬಳಸ್ತೀವಿ, ಕೆಲವೊಮ್ಮೆ ಅವನ್ನ ಪ್ರಯೋಗಾಲಯದಲ್ಲಿ ತಯಾರು ಮಾಡಿ ಅದನ್ನ ಬಲೆಗಳಲ್ಲಿ ಬಳಸಬೇಕಾಗುತ್ತೆ. ಅಂದ್ರೆ ಸ್ವಾಭಾವಿಕವಾಗಿ ಸಿಗುವಂತ ಕೀಟಾಕರ್ಷಕ ವಸ್ತು ಬಹಳ ಕಡಿಮೆ ಇರುತ್ತೆ. ಕಡಿಮೆ ಇರುತ್ತೆ. ಹಾಗಾಗಿ ಅದನ್ನ ಪ್ರಯೋಗಾಲಯದಲ್ಲಿ ತಯಾರು ಮಾಡಬೇಕಾಗುತ್ತೆ. ಮತ್ತೆ ಲಿಂಗಾಕರ್ಷಕ ಬಲೆಗಳು ಅಂತಾನು ಕೇಳ್ತಿರ್ತೀವಿ. ಹೌದು ಹೌದು. ಅದು ಕೂಡ ಒಂದು ರಾಸಾಯನಿಕನೇ. ರಾಸಾಯನಿಕನೇ. ಬೇರೆ ಬೇರೆ ಲಿಂಗಾಕರ್ಷಕ ಬಲೆಗಳನ್ನು ನಾವು ಕೇಳ್ತಾ ಇರ್ತೀವಿ. ಆ ವಿಧಗಳ ಬಗ್ಗೆ ಒಂದು ಸ್ವಲ್ಪ ವಿವರವಾಗಿ ಹೇಳ್ತೀವಿ. ಈಗ ನಾವು ಕೀಟಗಳ ಹತೋಟಿಗೆ ಎಲ್ಲ ಬೆಳೆಗಳು ತಗೊಂಡ್ರೆ ಕಾಫಿ ಅಲ್ಲದೆ ಒಂದು 4 ಪ್ರಭೇದಗಳ ಬಲೆಗಳನ್ನಾಗಿ ವಿಂಗಡಿಸ್ಬೋದು. ಮೊದಲನೇ ತಿಳಿಸ್ದಂಗೆ ಬೆಳಕಿನ ಬಲೆಗಳು. ಇವು ಏನಂದ್ರೆ ರಾತ್ರಿ ಹೊತ್ತು ಚಟುವಟಿಕೆ ಇರುವಂತ ಕೀಟಗಳನ್ನ ಬಳಸಕ್ಕೆ ಈ ಬೆಳಕಿನ ಅಂದ್ರೆ ಲೈಟನ್ನ ಇಟ್ಟು ನೀರಲ್ಲಿ ಅದನ್ನ ಹಿಡಿಯುವಂತ ಒಂದು ಬಲೆಗಳು. ಹೌದು. ಮತ್ತೆ ಇನ್ನೊಂದು ತರ ಅದಂದ್ರೆ ಆಹಾರ, ಅಂದ್ರೆ ಅವಕ್ಕೆ ಆಹಾರವನ್ನು ಬಲೆಗಳಲ್ಲಿ ಇಟ್ಟು ಅದನ್ನ ಆಕರ್ಷಿಸಿ ಕೊಲ್ಲುವಂತದ್ದು. ಅವು ಒಂಥರ ಬಲೆಗಳು. ಇನ್ನೊಂದು ನೀವ್ ಹೇಳ್ದಂಗೆ ಲಿಂಗಾಕರ್ಷ ಮೋಹಕ ಬಲೆ ಅಂತೀವಿ. ಇವು ಏನಂದ್ರೆ ಈ ವಿರುದ್ಧ ಲಿಂಗಗಳನ್ನ ಆಕರ್ಷಣೆ, ಹೆಣ್ಣು ಗಂಡನ ಆಕರ್ಷಣೆ ಮಾಡೋದು, ಆ ತರ ಒಂದು ರಸಾಯನ ಉತ್ಪತ್ತಿ ಮಾಡ್ತವೆ ಕೀಟಗಳು. ಇದನ್ನ ಕೃತಕವಾಗಿನೇ ಪ್ರಯೋಗಾಲಯದಲ್ಲಿ ಅದನ್ನ ಕಂಡಿಡಿದು ಅದನ್ನ ಬಲೆಗಳಲ್ಲಿ ಇಟ್ಟಾಗ ಹೆಣ್ಣು ಅಥವಾ ಗಂಡು ವಿರುದ್ಧದ್ದು ಅದರಲ್ಲಿ ಇರುತ್ತೆ ಅಂತ ತಿಳಿದು ಅದು ಬಂದು ಬಲೆಯಲ್ಲಿ ಬೀಳುವಂಥದ್ದು. ಇದು ಮೋಹಕ ಬಲೆಗಳು. ಇನ್ನು ಕೆಲವು ಇದಾವೆ ಅಂಟು ಬಲೆಗಳು ಅಂತ. ಮೊದಲೇ ಹೇಳ್ದಂಗೆ ಈ ಬಣ್ಣ ಬಳಸಿ ಅದಕ್ಕೆ ಒಂದು ಅಂಟನ್ನ ಲೇಪನ ಮಾಡಿದ್ರೆ ಈ ಸಣ್ಣ ಕೀಟಗಳು ಆ ಬಣ್ಣಕ್ಕೆ ಆಕರ್ಷಿತಗೊಂಡು ಅಲ್ಲಿ ಬಂದು ಆ ಅಂಟಲ್ಲಿ ಸಿಕ್ಕಿ ಬೀಳ್ತವೆ. ಇವು ಮುಖ್ಯವಾಗಿ 4 ರೀತಿಯ ಬಲೆಗಳನ್ನು ನಾವು ಕೀಟ ನಿಯಂತ್ರಣದಲ್ಲಿ ಎಲ್ಲ ಬೆಳೆಗಳಲ್ಲಿ ಉಪಯೋಗಿಸ್ತೀವಿ. ಅದೀಗ ಬೆಳಕಿನ ಬಲೆಗಳು ಅಂದರೆ ಸಾಧಾರಣವಾಗಿ ರಾತ್ರಿ ಹೊತ್ತು ಚಟುವಟಿಕೆಯಿಂದ ಇರುವಂಥ ಕೀಟಗಳಿಗೆ ಬಳಸ್ತೀವಿ. ಹೌದು. ಈಗ ಪತಂಗಗಳು ಅಂತ. ಪತಂಗಗಳು, ಜೀರುಂಡೆಗಳು. ಜೀರುಂಡೆಗಳು ನಮ್ಮ ಮತ್ತೆ ಬೇರುಳ ಅಂತ ಬರುತ್ತೆ. ಬೇರುಳದ ರೋಡಾವಸ್ಥ ಕೀಟಗಳನ್ನ ಬೆಳಕಿಗೆ ಆಕರ್ಷಿತವಾಗ್ತವು. ಹೌದು. ಪ್ರಕಾಶಮಾನವಾದ ಬೆಳಕಿಗೆ. ಮತ್ತೆ ರಾತ್ರಿ ಹೊತ್ತು ಪತಂಗಗಳು ಕೂಡ ಬೆಳಕಿಗೆ ಬರ್ತಾ ಇರ್ತವೆ. ಬೆಳಕಿಗೆ ಬರ್ತಾ ಇರ್ತವೆ. ಅಂತವನ್ನ ನಾವು ಬೆಳಕಿನ ಬಲೆಗಳ ಮೂಲಕ ನಿಯಂತ್ರಣ ಮಾಡಬಹುದು. ಈಗ ಅದರಲ್ಲಿ ತುಂಬಾ ಅಭಿವೃದ್ಧಿ ಹೊಂದಿದ ಬಲೆಗಳು ಸಿಗ್ತವೆ. ಅಂದ್ರೆ ಸೋಲಾರ್ ಪವರ್ ನ ಯೂಸ್ ಮಾಡಿಕೊಂಡು ವಿದ್ಯುತ್ ಶಕ್ತಿ ಅವಶ್ಯಕತೆ ಇರಲ್ಲ. ಅವೇ ತನ್ನಷ್ಟಕ್ಕೆ ತಾನೇ ರಾತ್ರಿ ಆನ್ ಆಗ್ತವೆ, ಬೆಳಿಗ್ಗೆ ಅಷ್ಟೊತ್ತಿಗೆ ಅವೇ ಆಫ್ ಆಗ್ತವೆ. ಆತರ ಎಲ್ಲ ಬಲೆಗಳು ಲಭ್ಯ ಇದೆ. ಅಂದ್ರೆ ಬಿಸಿಲು ಕಡಿಮೆ ಆಗಿ ಬೆಳಕು ಕಡಿಮೆ ಆಗಿ ರಾತ್ರಿ ಪ್ರಾರಂಭವಾದ ತಕ್ಷಣ ಅವೇ ಸ್ವಯಂಚಾಲಿತವಾಗಿ ಆನ್ ಆಗ್ತವೆ. ಆನ್ ಆಗ್ತವೆ. ಮತ್ತೆ ಬೆಳಕು ಬಿದ್ದ ತಕ್ಷಣ ಆಫ್ ಆಗ್ತವೆ. ಆಫ್ ಆಗ್ತವೆ. ಇದು ಸೌರ ಶಕ್ತಿ ಚಾಲಿತ ಒಂದು ಬೆಳಕಿನ ಬಲೆಗಳು. ಹೌದು. ಕೆಲವು ಆಹಾರವನ್ನು ಇಟ್ಟು ಇದನ್ನು ಮಾಡ್ತಾರೆ ಅಂತ ತಾವು ಹೇಳಿದ್ರಿ. ಹೌದು. ಅದಕ್ಕೆ ಉದಾಹರಣೆಗಳು? ಅದಕ್ಕೆ ಉದಾಹರಣೆಗಳು ಅಂದ್ರೆ ಮಲಾಸ್ ಅಂತೀವಿ, ಆಲ್ಕೋಹಾಲ್, ಕಬ್ಬಿನ. ಹೌದು. ಕಾಕಂಬಿ. ಕಾಕಂಬಿ. ಈ ಕೀಟಗಳೇನಂದ್ರೆ ತುಂಬಾ ಕೊಳ್ತಿರೋಂತ ಆಹಾರ ಪದಾರ್ಥಗಳಿಗೆ ಆಕರ್ಷಿತಗೊಳ್ತವೆ. ಅವಾಗ ಈ ಫ್ರೂಟ್ ಫ್ಲೈಸ್, ದುಂಬಿಗಳು. ಹೌದು. ಇಂಥವಕ್ಕೆ ಈ ಆಲ್ಕೋಹಾಲ್ ಬೇಸ್ಡ್ ಅಂತ ಹೇಳ್ತೀವಿ. ಮತ್ತೆ ಕೊಳ್ತಿರೋ ಬಾಳೆಹಣ್ಣು ಈ ತರ. ಈಗ ನಾವು ಮೊದಲೇ ಒಂದು ಇದ್ರಲ್ಲಿ ಹೇಳ್ದಂಗೆ ಸ್ನೈಲ್ಸ್ ಅಂತೀವಲ್ಲ, ಅವಕ್ಕೂ ಅಷ್ಟೇ ಕೊಳ್ತಿರೋ ತರಕಾರಿ ಇಟ್ಟಾಗ ಆಕರ್ಷಿತಗೊಳ್ತಾರೆ. ಅಂದ್ರೆ ಈ ದೈತ್ಯ ಬಸವನ ಹುಳುಗಳು. ಹೌದು. ಅದು ಆಹಾರವನ್ನ ಬಳಸುವಂತಹದ್ದು. ಹೌದು. ಮತ್ತೆ ಈಗ ನಾವು ರೈನೋಸರಸ್ ದುಂಬಿ ಅಂತೀವಿ, ಅದಕ್ಕೆ ಈ ಔಡ್ಲ ಒಂದು ಹಿಂಡಿನ ಇಟ್ಟರೆ ಆಕರ್ಷಿತವಾಗುತ್ತೆ ಅಂತ ಹೇಳ್ತಾ ಇರ್ತೀವಿ. ಎಣ್ಣೆ ತೆಗೆದು ಉಳಿದಿರುತ್ತಲ್ಲ ಸಾರಂಶ, ಅದನ್ನ ಇಟ್ಟರೆ ಅದಕ್ಕೆ ಆಕರ್ಷಿತವಾಗ್ತವೆ ಅಂತ ಕೇಳಿದೀವಿ. ಅದ್ರ ಜೊತೆಗೆ ಸ್ವಲ್ಪ ವಿಷ ಅಥವಾ ಇನ್ಸೆಕ್ಟಿಸೈಡ್ ಕೀಟನಾಶಕ ಬೆರೆಸಿಟ್ರೆ ಬಂದು ತಿಂದು ಅಲ್ಲೇ ಅದು ಸಾಯುತ್ತೆ. ಇನ್ನು ಬಣ್ಣದ ಮತ್ತು ಅಂಟು ಬಲೆಗಳಿಗೆ ತಾವು ಹೇಳಿದಾಗೆ ಸಣ್ಣ ಒಂದು ಕೀಟಗಳು. ಹೌದು. ಹೆಚ್ಚು ಆಕರ್ಷಿತವಾಗ್ತವೆ, ಬಂದು ಬೀಳ್ತವೆ. ಈ ಹಳದಿ ಬಣ್ಣಕ್ಕೆ ನಾವು ಹೇನುಗಳು, ಬಿಳಿ ನೊಣ ಅಂತೀವಿ, ಜಾಸಿಡ್ಗಳು, ಜಾಸಿಡ್, ಹಾಪರ್ಸ್ ಅಂತೀವಲ್ಲ, ಜಿಗಿಯುವ ನೊಣಗಳು. ಹೌದು. ಇವು ಹಳದಿ ಬಣ್ಣಕ್ಕೆ ಆಕರ್ಷಿತವಾಗ್ತವೆ. ಅಂದ್ರೆ ಎಲ್ಲೋ ವೆಂಟ್ರಾಪ್ ಅಂತ ಕರೀತಾರೆ. ಎಲ್ಲೋ ಸ್ಟಿಕ್ಕಿ ಟ್ರ್ಯಾಪ್. ಕೆಲವು ನೀಲಿ ಬಣ್ಣದ್ದು ಬಳಸ್ತಾರೆ. ನೀಲಿ ಬಣ್ಣದ್ದು ಈ ಥ್ರಿಪ್ಸ್ ನುಸಿಗೆ ತುಂಬಾ ಅನುಕೂಲ, ಪರಿಣಾಮಕಾರಿ. ಅಂದ್ರೆ ತರಕಾರಿ ಬೆಳೆಗಳಲ್ಲಿ ಹೆಚ್ಚು ಬಳಸ್ತಾ ಇರ್ತೀವಿ. ಹೌದು, ಅದನ್ನ ನಾವು ಕಾಣ್ತಾ ಇರ್ತೀವಲ್ವಾ. ಹೌದು, ಇದು ಮುಖ್ಯವಾಗಿ ಬಣ್ಣಕ್ಕೆ ಸಂಬಂಧಪಟ್ಟದ್ದು. ಇನ್ನು ಲಿಂಗಾಕರ್ಷಕ ಬಲೆಗಳು ಕೂಡ ಇದ್ದೇ ಇದಾವೆ. ಇದಾವೆ, ನಾವು ಹತ್ತಿ ಇದರಲ್ಲೆಲ್ಲ ಬಳಸ್ತಾ ಇರ್ತೀವಿ. ಹತ್ತಿಯಲ್ಲಿ ಬಳಸ್ತೀವಿ, ಬದನೆಯಲ್ಲಿ ಬಳಸ್ತೀವಿ, ಕಾಫಿಯಲ್ಲೂ ಇದೆ. ಇವು ಲಿಂಗಾಕರ್ಷಕ ಬಲೆಗಳು. ಅಂದರೆ ಅವು ದೇಹದಿಂದ ತಮ್ಮ ಸಂಗಾತಿಗಳನ್ನು ಆಕರ್ಷಣೆ ಮಾಡೋದಕ್ಕೆ ಉತ್ಪಾದನೆ ಮಾಡುವಂಥ ರಾಸಾಯನಿಕ. ರಾಸಾಯನಿಕ ಅದನ್ನು ಕಂಡುಹಿಡಿದು ಪ್ರಯೋಗಶಾಲೆಯಲ್ಲಿ ಯಾವುದು ರಾಸಾಯನಿಕ ಅಂತ ಅದನ್ನು ಮತ್ತು ಕೃತಕವಾಗಿ ತಯಾರು ಮಾಡಿ ನಾವು ಬಲೆಗಳಲ್ಲಿ ಇಡಬೇಕಾಗತ್ತೆ. ಸ್ವಾಭಾವಿಕವಾಗಿ ಅಷ್ಟು ಪ್ರಮಾಣದಲ್ಲಿ ಸಿಗೋದಿಲ್ಲ ಅದು. ಇನ್ನು ಮುಖ್ಯವಾಗಿ ಈ ಕೀಟಾಕರ್ಷಕ ಬಲೆಗಳ ಅನುಕೂಲಗಳೇನು ಅಂತೀರಿ? ಅನುಕೂಲಗಳೇನಪ್ಪ ಅಂದರೆ ಇದು ಬಳಕೆ ಮಾಡೋದು ತುಂಬ ಸುಲಭ, ಕಾರ್ಮಿಕರ ಅಷ್ಟು ಶ್ರಮ ಇರೋದಿಲ್ಲ. ನೀವು ಒಂದ್ಸರಿ ಅದನ್ನು ತೋಟದಲ್ಲಿ ಅನ್ವರ್ಸಿದ್ರೆ ನಿಮಗೆ ತಿಂಗಳಗಟ್ಟಲೆ ಅದರ ಪರಿಣಾಮ ಇರುತ್ತೆ. ಮತ್ತೆ ಇದು ವೆಚ್ಚ ತೆಗಲಲ್ಲ, ನೀವು ಬೇರೆ ರಾಸಾಯನಿಕ ಸಿಂಪಡಣೆ ಮಾಡೋದ್ರಿಂದ ಆಗುವಷ್ಟು ವೆಚ್ಚ ತೆಗಲಲ್ಲ. ಅಂದ್ರೆ ರಾಸಾಯನಿಕ ಆದ್ರೆ ಇಡೀ ಬೆಳೆಗೆ ಸಿಂಪಡಣೆ ಮಾಡಬೇಕಾಗತ್ತೆ, ಇದು ಹಾಗಲ್ಲ. ಇಲ್ಲ, ಒಂದು ನಾಲ್ಕೈದು ಕಡೆ ಒಂದು ಎಕರೆಗೆ ಇಟ್ಟರೆ ಸಾಕಾಗುತ್ತೆ. ಸಾಕಾಗುತ್ತೆ, ಮತ್ತೆ ಅದು ತುಂಬಾ ಕಾಲ ಅದು ಪರಿಣಾಮ ಇರುತ್ತೆ. ಮತ್ತೆ ಇದರದ್ದು ಪರಿಸರ ಸ್ನೇಹಿ ಅಂದ್ರೆ ಬೇರೆ ಕೀಟಗಳಿಗೆ ಹಾನಿ ಮಾಡಲ್ಲ, ಮತ್ತೆ ಇದರಿಂದ ಯಾವುದೇ ನಾವು ರಾಸಾಯನಿಕ ಉಪಯೋಗಿಸ್ತಾ ಇಲ್ಲ. ಅದರಿಂದ ನಮ್ಮ ಪರಿಸರ, ಬೇರೆ ಕೀಟಗಳು, ನಮ್ಮ ಮನುಷ್ಯರಿಗೆ, ಆಹಾರಕ್ಕೂ ಯಾವುದೇ ಹಾನಿ ಆಗಲ್ಲ ರಾಸಾಯನಿಕಗಳಿಂದ. ಈಗ ಉದಾಹರಣೆಗೆ ಹೇಳಬೇಕು ಅಂದ್ರೆ, ಈಗ ಮಾವಿನ ಹಣ್ಣಲ್ಲಿ ಹಣ್ಣಿನ ನೊಣಕ್ಕೆ ನಾವು ಬಳಸ್ತೀವಿ. ಹೌದು, ಈ ಮಿಥೈಲ್ ಯೂಜಿನಾಲ್ ಅಂತ ಒಂದು ರಾಸಾಯನಿಕವನ್ನ. ಇನ್ನ ಈ ಕುಂಬಳ ಜಾತಿಗೆ ಸೇರಿದಂತ ತರಕಾರಿ ಬೆಳೆಗಳಲ್ಲೂ ಕೂಡ ನಾವು ಬಳಸ್ತಾ ಇರ್ತೀವಿ. ಅದರಿಂದ ಸಾಕಷ್ಟು ಪ್ರಮಾಣದ ರಾಸಾಯನಿಕ ಬಳಕೆಯನ್ನು ತಗ್ಗಿಸ್ಬೋದು ನಾವು. ಹೌದು, ಹಾಗಾಗಿ ಪರಿಸರ ಸ್ನೇಹಿಯು. ಮತ್ತೆ ಈ ಕೀಟಗಳು ಒಂದೊಂದ್ಸರಿ ಸಾಂದ್ರತೆ ಕಡಿಮೆ ಇದ್ದಾಗ ಔಷಧಿ ಬಳಕೆ ಅಷ್ಟು ನಮಗೆ ಉಪಯೋಗ ಆಗಲ್ಲ, ಆರ್ಥಿಕವಾಗಿ ವೆಚ್ಚದಾಯಕ. ಅಂತ ಸಮಯದಲ್ಲಿ ನಾವು ಈ ಟ್ರಾಪ್ಗಳನ್ನು ಇಟ್ಟರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಇದಾವೆ ಅದರ ಸಾಂದ್ರತೆ. ಕಡಿಮೆ ಇದ್ದಾಗ ಇದು ಉಪಯೋಗ, ಅದು ಒಂದು ನಮ್ಗೆ ಅನುಕೂಲ. ಒಂದು ಅಂದಾಜು ಕೂಡ ಸಿಗುತ್ತೆ. ಸಿಗುತ್ತೆ, ರಾಸಾಯನಿಕ ಬಳಸೋದಕ್ಕೆ ಇದು ಯೋಗ್ಯನೋ ಅಲ್ವೋ, ಅಲ್ಲಿ ಬಿದ್ದ ಕೀಟಗಳ ಒಂದು ಸಂಖ್ಯೆ ಆಧಾರದ ಮೇಲೆ ನಾವು ನಿರ್ಧರಿಸ್ಬೋದು ಹಾನಿ ಪ್ರಮಾಣ ಎಷ್ಟು ಮಟ್ಟಿಗೆ ಆಗ್ಬೋದು ಅಂತ. ಇನ್ನು ಮಂಜುನಾಥ್ ರೆಡ್ಡಿ ಅವರೇ, ಈ ಕೀಟಾಕರ್ಷಕ ಬಲೆಗಳ ಬಳಕೆ ಹೇಗೆ ಅಂತೀರಿ? ಸರ್, ಇದು ಮುಖ್ಯವಾಗಿ ಮೂರಕ್ಕೆ ಬಳಸ್ತಾರೆ. ಅಂದರೆ ಈ ಕೀಟದ ಚಟುವಟಿಕೆಯನ್ನು ತಿಳ್ಕೊಳ್ಳೋಕೆ, ಯಾವ ಕಾಲದಲ್ಲಿ ಇದಿರುತ್ತೆ, ಎಷ್ಟು ಗಾತ್ರದಲ್ಲಿದೆ ಅನ್ನೋದಕ್ಕೆ ಬಲೆಗಳನ್ನು ಬಳಸ್ತಾರೆ. ಇನ್ನೊಂದು ಕೀಟ ಯಾವುದು ಅಂತ. ಈಗ ನೀವು ಒಂದು ಔಷಧಿನ ಸಿಂಪಡಣೆ ಮಾಡಬೇಕಂದ್ರೆ ಕೀಟ ಯಾವುದು, ಕೆಲವೊಮ್ಮೆ ತೋಟದಲ್ಲಿ ಅಥವಾ ಗದ್ದೆಯಲ್ಲಿ ಕೀಟನ ಹಿಡಿಯಲು ಕಷ್ಟ ನೋಡೋದಕ್ಕೆ. ಅಂತ ಸಮಯದಲ್ಲಿ ಈ ಬಲೆಗಳು ಬಳಸಿದ್ರೆ ಆ ಕೀಟ ಬಲೆಯಲ್ಲಿ ಬಿದ್ದಾಗ ಗೊತ್ತಾಗುತ್ತೆ, ಓ ಇತ್ತ ಕೀಟ ಇದೆ, ರಾಸಾಯನಿಕ ಸಿಂಪಡಣೆ ಮಾಡ್ಬೋದು. ಇನ್ನು ಮೂರನೇದು ಹತೋಟಿ ಕ್ರಮಕ್ಕೇನೆ ಅನುಕೂಲ. ಒಂದು 10-20 ಬಲೆಗಳು ತೋಟದಲ್ಲಿ ಹಾಕಿದಾಗ ನಮ್ಗೆ ಯಾವ್ದೇ ರಾಸಾಯನಿಕ ಇಲ್ಲದೆ ಹತೋಟಿನೂ ಮಾಡ್ಬೋದು. ಅಂದ್ರೆ ನಮ್ಮ ಕೀಟ ತಜ್ಞರು ಹಾನಿಯ ಮಟ್ಟ ಮತ್ತು ಈ ಸಂಖ್ಯಾ ಮಟ್ಟವನ್ನು ನಿರ್ಧಾರ ಮಾಡಿರ್ತಾರೆ. ಹೌದು ಹೌದು, ಅಂದ್ರೆ ಇದು ಆರ್ಥಿಕವಾಗಿ ಹಾನಿ ಮಾಡುವಂತ ಮಟ್ಟ. ಒಂದು ಬಲೆಯಲ್ಲಿ ಒಂದು ದಿನಕ್ಕೆ ಇಷ್ಟು ಕೀಟಗಳು ಬಿದ್ರೆ ಇದು ಆರ್ಥಿಕವಾಗಿ ಹಾನಿ ಮಾಡುತ್ತೆ, ಅದಕ್ಕಿಂತ ಕಡಿಮೆ ಇದ್ರೆ ಬೇಕಾಗಲ್ಲ, ಅದಕ್ಕಿಂತ ಜಾಸ್ತಿ ಇದ್ರೆ ರಾಸಾಯನಿಕ ಬಳಸಬೇಕಾಗುತ್ತೆ. ಆ ರೀತಿ ಒಂದು ಲೆಕ್ಕಾಚಾರಕ್ಕೂ ಇದು ಅನುಕೂಲ ಮಾಡ್ಕೊಡ, ನಿರ್ಧಾರ ತಗೊಳಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಸಾಧಾರಣವಾಗಿ ಕೀಟಗಳ ಜೀವನ ಚಕ್ರ ಒಂದ್ ರೀತಿ ಅಧ್ಯಯನ ಮಾಡಕ್ಕೂ ಅನುಕೂಲ ಅಲ್ವೇ ನಮ್ಮ ವಿಜ್ಞಾನಿಗಳು. ಇನ್ನು ಮುಖ್ಯವಾಗಿ ಕಾಫಿ ಬೆಳೆಗೆ ಬಂದರೆ, ಡಾಕ್ಟರ್ ಮಂಜುನಾಥ್ ರೆಡ್ಡಿ ಅವರೇ, ಕಾಫಿ ಬೆಳೆನಲ್ಲಿ ಯಾವ್ಯಾವ ಈ ರೀತಿಯ ಕೀಟಾಕರ್ಷಕ ಬಲೆಗಳನ್ನು ನಾವು ಬಳಸ್ಕೋಬಹುದು ಅಂತೀರಿ? ಮೊದಲೇ ತಿಳಿಸಂಗೆ ಮುಖ್ಯ ವಿಧದ ಬಲೆಗಳು ಹೇಳಿದ್ವಲ್ಲ, ಅದರಲ್ಲಿ ನಾವು ಮೂರು ತರದ ಬಲೆಗಳು ಕಾಫಿಯಲ್ಲಿ ಆಲ್ರೆಡಿ ಬಳಸ್ತಾ ಇದೀವಿ, ಅದನ್ನು ಕಾಫಿ ಮಂಡಳಿಯಿಂದ ರೈತರಿಗೆ ಉಪಯೋಗಕ್ಕೆ ನೀಡ್ತಾ ಇದೀವಿ. ಮೊದಲನೇದಾಗಿ ಬೆಳಕಿನ ಲೈಟ್ ಟ್ರ್ಯಾಪ್ಸ್. ಇವು ಕೆಲವು ಸಣ್ಣ ಅಂದರೆ ಅತಿ ಸೂಕ್ಷ್ಮವಾದ ಕೀಟಗಳು ಅಂದರೆ ಈ ಕಂಬಳಿ ಹುಳ ಮತ್ತು ಬೇರು ಹುಳ, ಕಾಕ್ ಚಾಫರ್ಸ್ ಅಂತೀವಲ್ಲ, ಅದಕ್ಕೆ ಬಳಸ್ಬೋದು. ಅಂದರೆ ಪ್ರೌಢ ಕೀಟಗಳನ್ನ ಆಕರ್ಷಿಸೋದಕ್ಕೆ. ಇದನ್ನ ನಾವು ವರ್ಷ ಪೂರ್ತಿ ಬಳಕೆ ಆಗಲ್ಲ, ಇದು ಆ ಪ್ರೌಢ ಕೀಟಗಳು ಚಟುವಟಿಕೆ ಕಾಲ ಏಪ್ರಿಲಿಂದ ಜೂನ್ ವರೆಗೂ ಪ್ರೌಢ ಕೀಟಗಳು ಆಚೆ ಬಂದು ಮೊಟ್ಟೆ ಇಡೋದು. ಅಂದ್ರೆ ಈ ಮೊದಲ ಮಳೆ ಬಿದ್ದ ತಕ್ಷಣ ಬರ್ತವೆ ಪ್ರೌಢ ಕೀಟಗಳು. ಆ ಸಮಯದಲ್ಲಿ ರಾತ್ರಿ ಹೊತ್ತು ನಾವು ಎಲ್ಲೆಲ್ಲಿ ನಮಗೆ ಈ ಕಂಬಳಿ ಹುಳ, ಕಾಕ್ಚಫರ್ಸ್, ಬೇರು ಹುಳ, ಅವಳಿ ಇರುವಂತ ತೋಟಗಳಲ್ಲಿ ಲೈಟ್ ಟ್ರಾಪ್ಸ್ ನಾನು ರಾತ್ರಿ ಹೊತ್ತು ಬಳಕೆ ಮಾಡಿದ್ರೆ ಆದಷ್ಟು ಆ ಪತಂಗಗಳು, ಜೀರುಂಡೆಗಳನ್ನ ನಾವು ಹಿಡಿದು ಮೊಟ್ಟೆ ಇಡೋದನ್ನ ತಡಿಬಹುದು. ಇದು ಒಂದು ಲೈಟ್ ಟ್ರಾಪ್ ಕಾಫಿಯಲ್ಲಿ ಬಳಸುವಂಥದ್ದು ಏಪ್ರಿಲ್ ಇಂದ ಮೇ ತಿಂಗಳಿಗೆ. ಮತ್ತೆ ಮುಖ್ಯ ಕೀಟಗಳು ಬಂದ್ರೆ ಬಿಳಿ ಕಾಂಡ ಕೊರಕ, ಕಾಯಿ ಕೊರಕ, ಶಾರ್ಟೋಲ್ ಬೋರ, ರೆಕ್ಕೆ ಕೊರಕ, ಈ ಮೂರಕ್ಕೂ ಬಲೆಗಳು ಲಭ್ಯ ಇದಾವೆ. ಈ ಬಿಳಿ ಕಾಂಡ ಕೊರಕಕ್ಕೆ ಲಿಂಗಾಕರ್ಷಕ ಮೋಹಕ ಬಲೆ ಲಭ್ಯವಿದೆ. ಕಾಫಿ ಸಂಶೋಧನಾ ಕೇಂದ್ರದಲ್ಲೇ ತಯಾರು ಮಾಡಿ ರೈತರಿಗೆ ಲಭ್ಯ ಇರೋದು. ಇದನ್ನ ನಾವು ಎಕರೆಗೆ 10 ಈ ಪ್ರೌಢಕೀಟ ಹಾರಾಟ ಕಾಲ ಅಂತ ಇರುತ್ತೆ ಕಾಫಿ ಕಾಂಡ ಕೊರಕದ್ದು. ಚಳಿಗಾಲದಲ್ಲಿ ಅಕ್ಟೋಬರ್ ಇಂದ ಡಿಸೆಂಬರ್, ಮತ್ತೆ ಬೇಸಿಗೆಯಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ. ಸೊ ಈ ಬಲೆಯನ್ನ ನಾವು ಅಕ್ಟೋಬರ್ ತಿಂಗಳ ಮೊದಲ ವಾರದಲ್ಲೇ ಅಳವಡಿಕೆ ಮಾಡಿದ್ರೆ 3 ಕಾಲ ಯಾವುದೇ ಪ್ರೌಢಕೀಟ ಹಾರಾಡ್ತಿದ್ರು ಈ ಬಲೆಯಲ್ಲಿ ಬೀಳುವ. ಈ ಬಲೆಯಲ್ಲಿ ಏನಂದ್ರೆ ಇದು ಕ್ರಾಸ್ ವೈನ್ ಟ್ರ್ಯಾಪ್ ಅಂತೀವಿ. ಇದರಲ್ಲಿ ಈ ಗಂಡು ಕೀಟ ಹೊರಸೂಸುವ ಸುವಾಸನೆಯ ದ್ರಾವಣವನ್ನು ಪ್ರಯೋಗಾಲಯದಲ್ಲಿ ತಯಾರು ಮಾಡಿ ಅದರಲ್ಲಿ ಇಟ್ಟಿರ್ತೀವಿ. ಹೆಣ್ಣು ಹುಳ ಈ ಗಂಡು ಹುಳ ಇದೆ ಅನ್ನೋಂತ ಅದು ಹತ್ರಕ್ಕೆ ಬಂದು ಈ ಕ್ರಾಸ್ ವೈನ್ ಬಲೆಯಲ್ಲಿ ಈ ಗಮ್ ಇರುತ್ತೆ, ಅಂಟು ಅಂಟು, ಅದಕ್ಕೆ ಅದು ಅಂಟಲ್ಲಿ ಬಿದ್ದು ಅಲ್ಲೇ ಸಿಗಾಕೊಂಡು ಸಾಯುತ್ತೆ. ಸೊ ಹಾರಾಟ ಕಾಲಕ್ಕೆ ಒಂದು ಟ್ರಾಪ್ ಅಷ್ಟೇ, ನೆಕ್ಸ್ಟ್ ಇನ್ನೊಂದು ಹಾರಾಟ ಕಾಲಕ್ಕೆ ಹೊಸ ಒಂದು ಬಲೆಯನ್ನು ತಗೊಂಡು ಹಾಕ್ಬೇಕಾಗತ್ತೆ. ಇದ್ರದ್ದು ಒಂದು ರಾಸಾಯನಿಕ ವಸ್ತು 2-hydroxy-3-decanan ಅಂತ ಹೇಳ್ತೀವಿ. ಸೊ ಈ ವಸ್ತು ಅದರಲ್ಲಿ ಇರುತ್ತೆ. ಇದು ಒಂದು ಹಾರಾಟ ಕಾಲಕ್ಕೆ ಸೀಮಿತವಾಗಿರುತ್ತೆ. ಅಂದ್ರೆ ಒಂದ್ಸರಿ ಇಟ್ಟರೆ ಇಡೀ ಹಾರಾಟ ಕಾಲಕ್ಕೆ ಅದನ್ನ ಬದಲಾಯಿಸೋ ಅವಶ್ಯಕತೆ ಇರಲ್ಲ. ಅಂದ್ರೆ ಕ್ರಾಸ್ ವೇನ್ ಟ್ರ್ಯಾಪ್ ಅಂತ ಹೇಳಿರಲ್ಲ, ಇದು ಹೇಗೆ ಕಾಣುತ್ತೆ ನೋಡಕ್ಕೆ? ಇದು 2 ಕೂಡಿರುತ್ತೆ ಬಿಳಿದಾಗಿ, ಒಂದಕ್ಕೊಂದು ಎಕ್ಸ್ ಆಕಾರದಲ್ಲಿ ಸೇರ್ಕೊಂಡಿರುತ್ತೆ. ಇದರ ಮಧ್ಯಭಾಗದಲ್ಲಿ ಒಂದು ರಂಧ್ರ ಇರುತ್ತೆ, ಅಲ್ಲಿ ನಾವು ಈ ದ್ರಾವಣ ಹೊರಸೂಸುವ ಒಂದು ಸಣ್ಣ ಒಂದು ಪ್ಲಾಸ್ಟಿಕ್ ವಯಲ್ ಅಂತೀವಿ ಅದನ್ನ ಕಟ್ಟಿರ್ತೀವಿ. ಸೊ ಇದು ಅರೇಬಿಕಾ ಕಾಫಿ ತೋಟದಲ್ಲಿ ಕಾಫಿ ಗಿಡಗಳಿಗಿಂತ ಮೇಲೆ ಒಂದು 5-6 ಒಳಗೆ ಎತ್ತರದಲ್ಲಿ ಒಂದು ಗೂಟಕ್ಕೆ ನಾವು ಒಡೆದು ನಿಲ್ಸಿರ್ಬೇಕು. ಸೊ ಈ ಹಾರಾಟ ಮಾಡ್ಕೊಂಡು ಬಂದಾಗ ಅದ್ರ ಮೇಲೆ ಕೂತು ಬೀಳ್ತವೆ. ಅಂದ್ರೆ ಕಾಫಿ ಗಿಡಗಳಿಗಿಂತ ಎತ್ತರವಾಗಿರ್ಬೇಕು. ಎತ್ತರವಾಗಿ ಇದು ಅರೇಬಿಕಾ ತೋಟಕ್ಕೆ ಮಾತ್ರ. ಅಂದ್ರೆ ಬಿಳಿ ಕಾಂಡ ಕೊರಕದ ಹಾವಳಿ ಅರೇಬಿಕಾದಲ್ಲೇ ಸ್ವಲ್ಪ ಜಾಸ್ತಿ. ಹೌದು ಹೌದು. ಹಾಗಾಗಿ ಅಲ್ಲಿ ಬಳಸ್ಬೇಕಾಗತ್ತೆ. ಅಂದ್ರೆ ಬೇಸಿಗೆ ಕಾಲದಲ್ಲಿ ಮತ್ತೆ ಚಳಿಗಾಲದಲ್ಲಿ. ಚಳಿಗಾಲದಲ್ಲಿ. ಬೇಸಿಗೆ ಕಾಲ ಅಂದ್ರೆ ಏಪ್ರಿಲ್ ಮತ್ತು ಮೇ ತಿಂಗಳು. ಮೇ ತಿಂಗಳು ಅಂದ್ರೆ ಹಾರಾಟ ಕಾಲ ಶುರುವಿನಲ್ಲೇ ನಾವು ಅಳವಡಿಸ್ಬಿಡ್ಬೇಕು ತೋಟದಲ್ಲಿ. ಸ್ವಲ್ಪ ಡಿಲೇ ಮಾಡಿದ್ರೆ ಪೂರ್ತಿ ಉಪಯೋಗ ಸಿಗೋದಿಲ್ಲ. ಅಂದ್ರೆ ಏಪ್ರಿಲ್ಗಿಂತ ಸ್ವಲ್ಪ ಮುಂಚೆನೆ ಇದನ್ನ ಇಟ್ಟರೆ ಒಳ್ಳೇದನ್ನ, ಒಂದು ವಾರ ಮುಂಚೆ ಇಟ್ಟರೆ ಒಳ್ಳೇದು. ಅಂದ್ರೆ ಮಾರ್ಚ್ ತಿಂಗಳ ಕೊನೆಗೆ ಇಡಬಹುದು. ಕೊನೆಗೆ ನಾವು ತೋಟದಲ್ಲಿ ಅಳವಡಿಸ್ಬಿಡ್ಬೇಕು. ಚಳಿಗಾಲದಲ್ಲಿ ಆದ್ರೆ ಸೆಪ್ಟೆಂಬರ್ ಕೊನೆಗೆ ಇಡಬಹುದು. ಹೌದು. ಅವಾಗ ಅದರಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಬಿದ್ದು ಸತ್ತು ಹೋಗ್ತವೆ. ಅವುಗಳ ಸಂಖ್ಯೆ ಆಧಾರದ ಮೇಲೂ ಬೇರೆ ಕ್ರಮ ಕೈಗೊಳ್ಳೋದಕ್ಕೂ ಇದೇನು ಅನುಕೂಲ ಆಗತ್ತಾ? ಹೌದು. ಟ್ರಾಪಲ್ಲಿ ಸುಮಾರು ಬೀಳ್ತಾ ಇದೆ ಅಂದ್ರೆ ಹಾವಳಿ ಜಾಸ್ತಿ ಇದೆ ಅಂದರ್ಥ. ಅವಾಗ ನಾವು ಈ ಸಿಂಪಡಣೆ, ಹುಡುಕಿ ತೆಗೆದು ನಾಶ ಮಾಡೋದು, ಸುಣ್ಣ ಹಚ್ಚೋದು ಇಂಥವೆಲ್ಲ, ಮತ್ತೆ ನೆರಳನ್ನ ನಿರ್ವಹಣೆ ಮಾಡೋದು ಬೇರೆ ಕ್ರಮಗಳನ್ನ ಅನುಸರಿಸಬಹುದು. ಹೌದು. ಇದನ್ನ ಮುಖ್ಯವಾಗಿ ಕ್ರಾಸ್ ವೇನ್ ಟ್ರ್ಯಾಪ್ ಅಂತ. ಕ್ರಾಸ್ ವೇನ್ ಟ್ರ್ಯಾಪ್ ಅಂದ್ರೆ ಇದು ಕಾಫಿ ಬಿಳಿ ಕಾಂಡ ಕೊರಕದ ವಿರುದ್ಧ ಬಳಸುವಂತ ಒಂದು ಬಲೆ. ಹೌದು. ಇದನ್ನ ಬಿಟ್ಕೊಂಡ್ರೆ, ಇದು ಬಿಟ್ರೆ ನಮ್ಗೆ ಮುಂದೆ ಬರೋದು ಕಾಯಿ ಕೊರಕ. ಕಾಯಿ ಕೊರಕ ಮತ್ತೆ ರೆಕ್ಕೆ ಕೊರಕ, ಈ ಎರಡಕ್ಕೂ ನಾವು ಈ ಆಹಾರ ಉಪಯೋಗ ಮಾಡಿ ಟ್ರ್ಯಾಪ್ಗಳನ್ನ ಬಳಸ್ತೀವಿ. ಇದಕ್ಕೆ ಬ್ರೋಕಾ ಟ್ರ್ಯಾಪ್ ಅಂತ ಕರಿತೀವಿ. ಅಂದ್ರೆ ಈ ಕಾಫಿ ಕಾಯಿ ಕೊರಕ, ಕಾಯಿ ಕೊರಕ ಎರಡಕ್ಕೂ ಒಂದೇ ತರದ ಟ್ರಾಪ್. ಬಟ್ ಅದು ಏನು ಆಕರ್ಷಿಸ್ತೀವಲ್ಲ ಔಷಧಿ, ಎರಡಕ್ಕೂ ಬೇರೆ ಬೇರೆ ಬೇರೆ ಬೇರೆ. ಕಾಫಿ ಕಾಯಕೊರಕಕ್ಕೆ ಬಂದ್ರೆ ಇದರಲ್ಲಿ ಈಥೈಲ್ ಆಲ್ಕೋಹಾಲ್ ಮತ್ತೆ ಮೀಥೈಲ್ ಆಲ್ಕೋಹಾಲ್ ಅನ್ನೇನು ಎರಡು ಒಂದು ಇಷ್ಟು ಒಂದು ಸಮ ಪ್ರಮಾಣದಲ್ಲಿ ಬೆರೆಸಿ ಟ್ರಾಪಲ್ಲಿ ಇಟ್ಟಿರ್ತೀವಿ. ಮತ್ತೆ ಆ ಟ್ರಾಪ್ ಒಳಗಡೆ ಬೀಳೋದಕ್ಕೆ ನೀರಿಟ್ಟಿರ್ತೀವಿ. ಆ ನೀರಲ್ಲಿ ಬಂದು ಅದು ಸಾಯುತ್ತೆ. ಇದು ಎಕರೆಗೆ ಒಂದು 10 ನಾವು ಅಳವಡಿಸ್ಬೇಕು. ಇದ್ರದ್ದು ಚಟುವಟಿಕೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಮಳೆ ನಿಂತ ತಕ್ಷಣ, ಸೆಪ್ಟೆಂಬರ್ ಇಂದ ಶುರು ಮಾಡಿ ನೆಕ್ಸ್ಟ್ ಮಳೆಗಾಲ ಬರೋವರೆಗೂ ಜೂನ್ ವರೆಗೂ ನಾವು ತೋಟದಲ್ಲಿ ಮತ್ತೆ ಕಣದ ಸುತ್ತ, ನಾವು ಯಾವಾಗ ಕಾಫಿ ಕೊಯ್ಲು ಸ್ಟಾರ್ಟ್ ಮಾಡಿದಾಗ ಕಣದ ಸುತ್ತ ಅಳವಡಿಸೋದ್ರಿಂದ ಎಷ್ಟು ಆಗುತ್ತೋ ಅಷ್ಟು ನಾವು ಇವನ್ನ ಬಲೆಯಲ್ಲಿ ಬೀಳಿಸ್ಬೋದು. ಮತ್ತೆ ಮುಂದಿನ ವರ್ಷಕ್ಕೆ ಆದಷ್ಟು ಕಡಿಮೆ ಮಾಡ್ಬೋದು. ಸಾಂದ್ರತೆ. ಅಂದ್ರೆ ಎಷ್ಟು ಸಂಖ್ಯೆಯಲ್ಲಿ ಅಳವಡಿಸಬೇಕಾಗತ್ತೆ? ಎಕರೆಗೆ 10 ಮತ್ತೆ ಕಣದಲ್ಲಿ ಹೋದಾಗ ಒಂದು 15-20 ಒಂದೊಂದು ಟ್ರಾಪ್ ಅನ್ನು ಅಳವಡಿಸಬೇಕಾಗುತ್ತೆ. ಅಂದ್ರೆ ಕಾಫಿ ಕಾಯಿಗಳು ಬಲಿಯೋ ಸಂದರ್ಭದಿಂದ ಪ್ರಾರಂಭ ಮಾಡಿ ಕೊಯ್ಲು ಮಾರಾಟ ಮಾಡೋವರೆಗೂ ಹಾಕಿರ್ಲೇಬೇಕಿತ್ತು. ಈವನ್ ಗೋಡನಲ್ಲೂ ಇದ್ರದ್ದು ಆವಳಿ ಏನಿಲ್ಲಲ್ಲ, ನಡೀತಾ ಇರುತ್ತೆ. ಅಲ್ಲೂ ಹಾಕ್ಬೋದು, ಅಲ್ಲೂ ಹಾಕ್ಬೋದು ಉಗ್ರಾಣದಲ್ಲಿ. ಉಗ್ರಾಣದಲ್ಲಿ ಇದು ಬ್ರೋಕಾ ಬಲಿಗಳು. ಮತ್ತೆ ಕಾಫಿ ರೆಕ್ಕೆ ಬೋರ್ಲ್ ಅಂತೀವಲ್ಲ, ಶಾರ್ಟ್ ಹೋಲ್ ಬೋರಲ್, ಅದಕ್ಕೂ ಇದೇ ಒಂದು ಬಲೆಯಲ್ಲೇ. ಆದ್ರೆ ಇದಕ್ಕೆ ಕೊಡುವ ಔಷಧಿ ಬೇರೆ ಇರುತ್ತೆ. ಸೊ ಅದನ್ನ ಜೈಕೋಮ್ ಲೂರ್ ಅಂತ ಕರಿತೀವಿ. ಅದು ಕಾಫಿ ಮಂಡಳಿಯಿಂದಲೇ ಸಿಗುತ್ತೆ. ಇದನ್ನ ನಾವು ಸೆಪ್ಟೆಂಬರ್ ಇಂದ ಡಿಸೆಂಬರ್ ವರೆಗೂ ಹಾಕಕ್ಕೆ ಶಿಫಾರಸ್ ಮಾಡಿದ್ವಿ. ಅಂದ್ರೆ ಆ ಸಂದರ್ಭದಲ್ಲಿ ಜಾಸ್ತಿ ಜಾಸ್ತಿ ಶಾರ್ಟ್ ಹೋಲ್ ಬೋರರ್ ಅಥವಾ ರೆಕ್ಕೆ ಬೋರ್ಲು, ಇದು ಒಂದು ಒಳಗಡೆ ಶಿಲೀಂಧ್ರವನ್ನು ಉತ್ಪತ್ತಿ ಮಾಡ್ಕೊಳ್ಳುತ್ತೆ ಕಡ್ಡಿಯಲ್ಲಿ, ಏನು ಚಿಗುರುಗಳಲ್ಲಿ. ಅದರಿಂದ ಇದಕ್ಕೆ ವಾತಾವರಣ ತಂಪಿದ್ದಾಗ ಇದರದ್ದು ಚಟುವಟಿಕೆ ಜಾಸ್ತಿ, ಬೇಸಿಗೆಯಲ್ಲಿ ಅಷ್ಟು ಇರಲ್ಲ. ಅವಾಗ ನಾವು ಈ ಬಲೆಗಳನ್ನು ಬಳಸಿದ್ರೆ ಅಷ್ಟು ಬೀಳೋದಿಲ್ಲ. ಹಂಗಾಗಿ ನಾವು ಈ ಚಳಿಗಾಲದಲ್ಲಿ ಸೆಪ್ಟೆಂಬರ್ ಇಂದ ಡಿಸೆಂಬರ್ ವರೆಗೂ ನಾವು ಈ ರೆಕ್ಕೆ ಬೋರ್ಲಿನ ಬಲೆಗಳನ್ನು ಬಳಸಬೇಕು. ಎಕರೆಗೆ 12 ನಾವು ಬಳಸಬೇಕಾಗುತ್ತೆ. ಅಂದ್ರೆ ಬ್ರೋಕಾ ಬಲೆಗಳು ನೋಡೋದಕ್ಕೆ ಹೇಗಿರ್ತವೆ ಅವು? ಅದನ್ನ ಶುರು ಮಾಡಿದಾಗ ಈ ಕುಡಿಯೋ ನೀರು ಪ್ಲಾಸ್ಟಿಕ್ ಬಾಟ್ಲಿ, ಅದನ್ನೇ ಬಳಸಿ ಮಾಡ್ತಾ ಇದ್ವಿ. ಅದನ್ನ ಉಲ್ಟಾ ಮಾಡಿ ಅದಕ್ಕೆ ಕಿಟಕಿಗಳನ್ನ ಮಾಡಿ ಬಳಕೆ ಮಾಡ್ತಾ ಇದ್ವಿ. ಮತ್ತೆ ಅದಕ್ಕೆ ಡಿಮ್ಯಾಂಡ್ ಅಥವಾ ಅದರದ್ದು ಬೇಡಿಕೆ ಜಾಸ್ತಿ ಆದಾಗ ಒಂದು ಅದೇ ಮಾದರಿಯ ಒಂದು ಕೋನ್ ಟೈಪ್, ಎರಡು ಮೇಲೆ ಕಿಟಕಿ ಕೆಳಗಡೆ ನೀರಿರೋ ಅಂತ ಒಂದು ಬಟ್ಟಲ್ ತರ ಇರೋಂತ ಮಾಡಿ ಅದನ್ನ ಈಗ ಕೊಡ್ತಾ ಇದೀವಿ. ಬಿಳಿ ಬಣ್ಣದ್ದು ಸಣ್ಣದಾಗಿ ಇರುತ್ತೆ ಬಾಟಲ್ ರೀತಿಯಲ್ಲಿ. ಅದನ್ನು ಕೂಡ ಎತ್ತರದಲ್ಲೇ ಕಟ್ಟಬೇಕಾಗತ್ತಾ? ಅದು ನಮ್ಮ ಎದೆ ಹೈಟಲ್ಲಿ. ರೋಬಸ್ಟ ತೋಟಗಳಲ್ಲಾದ್ರೆ ರೋಬಸ್ಟ ಕೊಂಬುಗಳು ಕಟ್ಟಬಹುದು. ಅರೇಬಿಕಾದಲ್ಲಿ ಈ ನೆರಳಿನ ಪಾಲ್ವಾಣ ಅಂತ ಇರುತ್ತಲ್ಲ, ನಮ್ಮ ಎದೆ ಮಟ್ಟಕ್ಕೆ 5 ಎತ್ತರ ಇರಬೇಕು. 5 ಎತ್ತರ. ಮತ್ತೆ ಇದರಲ್ಲಿ ಔಷಧಿ ಮತ್ತೆ ನೀರು ಇರೋ ತರ ನೋಡ್ಕೊಂಡು ವ್ಯವಸ್ಥೆ ಮಾಡ್ಕೋಬೇಕು. ಮತ್ತೆ ಬಿದ್ದಿರುವಂತ ಕೀಟಗಳನ್ನ ತೆಗಿತಾ ಇರ್ಬೇಕಾಗತ್ತೆ ಏನಾದ್ರೂ? ತುಂಬಾ ಅದರಲ್ಲಿ ಸತ್ತಿರುತ್ತೆ. ಅದರಲ್ಲಿ ನೀರಿರೋದ್ರಿಂದ ಪಾಚಿ ಮತ್ತೆ ಹುಳುಗಳೆಲ್ಲ ಬಿದ್ದು ಅದರಲ್ಲಿ ಪದರ ಫಾರ್ಮ್ ಆಗಿರುತ್ತೆ. ಅದನ್ನ ನಾವು ಒಂದು ಬಕೆಟ್ ತಗೊಂಡು ಆ ಹುಳುಗಳ ಸಮೇತ ಬಗ್ಗಿಸ್ಕೊಂಡು ಅದಕ್ಕೆ ಏನಾದ್ರೂ ಕ್ಲೋರ್ಪೈರಿಫಾಸ್ ಅಥವಾ ಒಂದು ML ಕೀಟನಾಶಕ ಹಾಕಿ ನಾಶ ಮಾಡ್ಬೋದು. ಇಲ್ಲಾಂದ್ರೆ ಒಂದು 2 ಗುಂಡಿ ಊತ್ಹಾಕ್ಬೋದು. ಮತ್ತೆ ಆ ಟ್ರಾಪ್ ಒಳಗೆ ನಾವು ಹೊಸದಾಗಿ ನೀರು ಔಷಧಿಯನ್ನ ತುಂಬಿ ಇಡಬೇಕಾಗತ್ತೆ. ಮತ್ತೆ ತೋಟದಲ್ಲಿ ಸರಿಪಡಿಸ್ಬೇಕು. ಇದು ಈ ಜೈಕಾಮ್ ಟ್ರಾಪ್ ಅಂತ ಅಂದ್ರೆ ಅದು ಹೇಗಿರುತ್ತೆ ನೋಡೋದಕ್ಕೆ? ಬಲೆ ಸೇಮ್ ಬೆರಿ ಬೋರರ್ಗೆ ಅದೇ ಬಲೆ, ಔಷಧಿ ಮಾತ್ರ ಜೈಕೋಮ್ ಲೂರ್ ಅಂತ. ಆ ಒಂದು ಕೀಟ ಪ್ರಭೇದಕ್ಕೆ ಅನುಗುಣವಾಗಿ ಆ ಒಂದು ಆಕರ್ಷಕ ವಸ್ತುವನ್ನ ಇಟ್ಟಿರ್ತೀರಿ. ಇದರಲ್ಲಿ ಬೇರೆ ಕೀಟ ಬರೋದಿಲ್ಲ, ಆ ಕೀಟ ಮಾತ್ರ ಬೀಳಂತದ್ದು. ಕಾಯಿಕೊರಕದ ಬಲೆಯಲ್ಲಿ ಕಾಯಿಕೊರಕ ಮಾತ್ರ ಬೀಳುತ್ತೆ. ಅಂದ್ರೆ ಈಗ ನಾವು ಇವನ್ನ ಅಳವಡಿಸಿದಾಗ ಒಳ್ಳೆ ನಿಯಂತ್ರಣ ಎಷ್ಟು ಮಟ್ಟಿಗೆ ಸಿಗುತ್ತೆ ಅಂತೀರಿ? ಇದು ಬಲೆಗಳಲ್ಲಿ ಒಂದೊಂದು ಒಂದೊಂದು ತರ ಇರುತ್ತೆ ಕೀಟಗಳ ಸಾಂದ್ರತೆ ಮೇಲೆ. ಈಗ ಕಾಫಿ ಕಾಯಿಕೊರಕಕ್ಕೆ 60-80% ನಾವು ಹತೋಟಿ ಮಾಡಬಹುದು ಬಲೆಗಳನ್ನೇ ಉಪಯೋಗಿಸಿ. ರೆಕ್ಕೆ ಬೋರ್ಲ್ಗೆ 50% ವರೆಗೂ, ಯಾಕಂದ್ರೆ ಅವು ಆಚೆ ಹೋರಾಟ ಕಡಿಮೆ. ರೆಕ್ಕೆ ಬೋರ್ಲ್ಗೆ ಸುಮಾರು ಗಿಡಗಳಿದಾವೆ, ಆಶ್ರಿತ ಗಿಡಗಳು, ಒಂದು 200 ಗಿಡಗಳು ಚೇಪೆ ಸಪೋಟ ಇಂಥವ್ರ ಮೇಲೆಲ್ಲ ಇರುತ್ತೆ. ಹಂಗಾಗಿ ಅವು ಜಾಸ್ತಿ ಈ ಬೆರಿ ಬೋರರ್ ಬಂದಂಗೆ ಬರೋದಿಲ್ಲ. ಅಲ್ಲಿ ಒಂದು 50% ವರೆಗೂ ನಾವು ಶೇಕಡ ಕಂಟ್ರೋಲ್ ಮಾಡ್ಬೋದು. ಮತ್ತೆ ಈ ಬಿಳಿ ಕಾಂಡ ಕೊರಕದಲ್ಲೂ ಅಷ್ಟೇ, ಅದನ್ನು ಅಷ್ಟು ಆಕರ್ಷಿತ ಗೋಳಲ್ಲ, ಓಡಾಡೋದ್ ಕಡಿಮೆ ಮತ್ತೆ ಅದು ಸಾಂದ್ರತೆನೂ ಕಡಿಮೆ. ನಿಮ್ಗೆ ಅದ್ರಲ್ಲಿ ಒಂದು 5-10 ಕೀಟಗಳು ಒಂದು ಬಲೆಯಲ್ಲಿ ಬಿದ್ರು ನೀವು ಒಂದು 100-200 ಗಿಡ ಉಳಿಸಿದಷ್ಟು ಶಕ್ತಿ. ಅಷ್ಟು ಮಟ್ಟಿಗೆ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ. ಅದು ಒಂದು ಕೀಟ 100 ಮೊಟ್ಟೆ ಇಡುತ್ತೆ, ಹತ್ತತ್ರ ಒಂದು 10-15 ಗಿಡದ ಮೇಲೆ 5-6 ಹಂಗೆ ಮೊಟ್ಟೆ ಇಡ್ಕೊಂಡು ಹೋಗುತ್ತೆ. ಹಂಗಾಗಿ ನಿಮ್ಗೊಂದು 5 ಕೀಟ ಒಂದ್ರಲ್ಲಿ ನೀವು ಬಲೆಯಲ್ಲಿ ಬಿದ್ರು ನಿಮ್ಗೆ ಲಾಭ ಜಾಸ್ತಿ. ಅಂದ್ರೆ ಮುಖ್ಯವಾಗಿ ನಾವು ಇದನ್ನ ಬಳಸೋದ್ರಿಂದ ವಂಶಾಭಿವೃದ್ಧಿಯನ್ನ ತಡಿಬಹುದು. ಮೊಟ್ಟೆ ಇಟ್ಟು ಮತ್ತು ಮರಿಯಾಗಿ ಅವು ತೊಂದರೆ ಕೊಡೋದನ್ನ ಸಾಕಷ್ಟು ಮಟ್ಟಿಗೆ ತಡಿಬಹುದು. ಇನ್ನು ಈ ಬಲೆಗಳಿದಾವಲ್ಲ, ಲಿಂಗಾಕರ್ಷಕ ಬಲೆಗಳು ಅಥವಾ ಈ ಕೀಟಾಕರ್ಷಕ ಬಲೆಗಳು ಕಾಫಿ ಬೆಳೆಗೆ ಸಂಬಂಧಪಟ್ಟಾಗೆ, ಇವು ಎಲ್ಲಿ ಸಿಗ್ತವೆ ಅಂತೀರಿ? ಮೊದಲು ಹೇಳಿದ ಈ ಕಂಬಳಿ ಹುಳ ಕಾಕ್ಚಾಫರ್ಸ್ಗೆ ಈ ಬೆಳಕಿನ ಬೆಲೆಗಳು ಎಲ್ಲಾ ಕಡೆ ಸಿಗುತ್ತೆ, ಎಲ್ಲಾ ಕೀಟನಾಶಕ ಅಂಗಡಿಗಳಲ್ಲಿ ಆನ್ಲೈನ್ ಅಲ್ಲಿ ಎಲ್ಲ ಸಿಗುತ್ತೆ. ಈ ಕಾಫಿಗೆ ಸಂಬಂಧಪಟ್ಟ ಬಿಳಿ ಕಾಂಡ ಕೊರಕ, ಕಾಫಿ ಕಾಯಿ ಕೊರಕ ಮತ್ತೆ ರೆಕ್ಕೆ ಬೋರರು, ಇದು ನಮ್ಮ ಕಾಫಿ ಮಂಡಳಿಯ ಎಲ್ಲ ಕಚೇರಿಗಳಲ್ಲಿ ಲಭ್ಯ ಇದೆ, ಬೇರೆ ಸಿಗೋದಿಲ್ಲ. ಇದು ಕಾಫಿ ಮಂಡಳಿಯಲ್ಲಿ ಸಿಗುತ್ತೆ, ಮತ್ತೆ ಸಂಶೋಧನಾ ಕೇಂದ್ರಗಳಲ್ಲೂ ಸಿಗುತ್ತೆ, ಸಂಶೋಧನಾ ಕೇಂದ್ರ ಮತ್ತೆ ನಮ್ಮ ವಿಸ್ತರಣಾ ಕೇಂದ್ರಗಳಲ್ಲೂ ಸಿಗುತ್ತೆ. ಅಲ್ಲಿ ಅವರಿಗೆ ಮಾಹಿತಿನೂ ಕೊಡ್ತೀರಾ? ಹೌದು, ಯಾವ ರೀತಿ ಬಳಸಬೇಕು ಅಂತ. ಹೌದು ಹೌದು, ಖಂಡಿತ. ಯಾಕಂದ್ರೆ ನಮ್ಮ ರೈತ ಬಾಂಧವರು ಅದನ್ನು ಸರಿಯಾಗಿ ಬಳಸೋದು ಬಹಳ ಮುಖ್ಯ. ಹೌದು ಹೌದು. ಎಷ್ಟು ಎತ್ತರದಲ್ಲಿ ಕಟ್ಟಬೇಕು ಅವನ್ನ, ಯಾವ ಸಮಯದಲ್ಲಿ ಕಟ್ಟಬೇಕು, ಯಾವ ಸಮಯದಲ್ಲಿ ಯಾವ ತಿಂಗಳಲ್ಲಿ ಕಟ್ಟಬೇಕು, ಕಟ್ಟುವ ವಿಧಾನ. ಸರಿ, ಸಣ್ಣ ಸಣ್ಣ ಸೂಕ್ಷ್ಮತೆಗಳಿರ್ತವೆ. ಈ ಕಾಯಿ ಕೊರಕ ಮತ್ತೆ ರೆಕ್ಕೆ ಬೋರರ್ದು ಬಲೆ ಇದೆಯಲ್ಲ, ಔಷಧಿ ತುಂಬತೀವಲ್ಲ, ಅದರಲ್ಲಿ ಒಂದು ಸಣ್ಣ ರಂಧ್ರ ಮಾಡಬೇಕಾಗುತ್ತೆ, ಅದು ಸುವಾಸನೆ ಆಚೆ ಬರಲಿ, ಹೊರಸೂಸಕ್ಕೆ. ಅದು ಮರ್ತು ಬಿಟ್ರೆ ನಾವು ಕಟ್ಟಿ ಪ್ರಯೋಜನ ಇರಲ್ಲ. ಅಂತ ಸೂಕ್ಷ್ಮತೆಗಳನ್ನೆಲ್ಲ ನಾವು ಅವ್ರು ತಗೊಂಡೋಗುವಾಗ ತಿಳಿಸ್ಕೊಡ್ತೀವಿ. ಅಂದ್ರೆ ಇವನ್ನ ತೆಗೆದುಕೊಂಡು ತಜ್ಞರ ಒಂದು ಸಲಹೆ ಪಡ್ಕೊಂಡು ಬಳಸೋದು ಬಹಳ ಒಳ್ಳೇದು, ಬಹಳ ಒಳ್ಳೇದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕಾಫಿ ಬೆಳೆನಲ್ಲಿ ಕೀಟಾಕರ್ಷಕ ಬಲೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಜಿ ವಿ ಮಂಜುನಾಥ್ ರೆಡ್ಡಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9972854670. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9972854670. ತುಂಬ ಸಂತೋಷ ಡಾಕ್ಟರ್ ಮಂಜುನಾಥ್ ರೆಡ್ಡಿ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಾಫಿ ಬೆಳೆನಲ್ಲಿ ನಾವು ಯಾವ್ಯಾವ ಈ ಕೀಟಾಕರ್ಷಕ ಬಲೆಗಳನ್ನು ಬಳಸ್ಕೋಬಹುದು, ಇದರಿಂದ ಆಗುವಂಥ ಅನುಕೂಲಗಳೇನು ಅನ್ನೋದ್ರ ಬಗ್ಗೆ ಸಾಕಷ್ಟು ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ರೈತ ಬಾಂಧವರೇ, ಇದುವರೆಗೆ ಕಾಫಿ ಬೆಳೆಯಲ್ಲಿ ಬಳಸಿಕೊಳ್ಳಬಹುದಾದ ಕೀಟಾಕರ್ಷಕ ಬಲೆಗಳು ಈ ಕುರಿತು ಕೊಡಗು ಜಿಲ್ಲೆ ಚೆಟ್ಟಳ್ಳಿಯ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಜಿ ವಿ ಮಂಜುನಾಥ ರೆಡ್ಡಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ: ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ 50 ಕೆಜಿ ಚೀಲದ ಕಚ್ಚಾ ಕಾಫಿ ದರ, ಅರೇಬಿಕಾ ಪಾರ್ಚ್ಮೆಂಟ್ 16,100 ರೂಪಾಯಿಯಿಂದ 16,300 ರೂಪಾಯಿಗಳು, ಅರೇಬಿಕಾ ಚೆರಿ 10,300 ರೂಪಾಯಿಯಿಂದ 10,700 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 17,800 ರೂಪಾಯಿಯಿಂದ 18,000 ರೂಪಾಯಿಗಳು, ರೋಬಸ್ಟಾ ಚೆರಿ 10,350 ರೂಪಾಯಿಯಿಂದ 10,750 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಇನ್ನು ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಭತ್ತದ ಬೆಳೆಯಲ್ಲಿ ಪೋಷಕಾಂಶ ನಿರ್ವಹಣೆ, ನೀರು ನಿರ್ವಹಣೆ ಮತ್ತು ಸಸ್ಯ ಸಂರಕ್ಷಣೆ ಕುರಿತು ಎಸಿ ಗಿರೀಶ್ ಅವರೊಂದಿಗೆ ಸಂದರ್ಶನವಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿಧನ ಸುದ್ದಿ: ಮಡಿಕೇರಿ ತಾಲೂಕು ಕಾರುಗುಂದ ಗ್ರಾಮದ ಕೊಡಗನ ಕೆ ವಿಠಲ ಅವರು ಇಂದು ನಿಧನರಾದರು. 78 ವರ್ಷ ಪ್ರಾಯದ ಕೊಡಗನ ಕೆ ವಿಠಲ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ಗಂಟೆಯ ನಂತರ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜೊಂಪೆ. ಪ್ರಾಯೋಜಕರು: ಕರ್ನಾಟಕ ಅರೆ ಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಜೀವನ ಪದ್ಧತಿ ಹಂಗೆ ನಮ್ಮೊಟ್ಟಿಗೆ ಇದ್ದ ಜಾನಪದ ಸಂಸ್ಕೃತಿ ಕಲೆ ಸಾಹಿತ್ಯಗಳನ್ನ ಉಳಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವಂತಾಕುತ್ತ ಜಿಲ್ಲಾಧಿಕಾರಿ ವೆಂಕಟರಾಜ ಅವು ಮಾತಾಡ್ದು. ವಿಶ್ವ ಜಾನಪದ ದಿನಾಚರಣೆ ಅಂಗ ಆಗಿ ಕರ್ನಾಟಕ ಜಾನಪದ ಪರಿಷತ್ ಕೊಡಗು ಜಿಲ್ಲಾ ಘಟಕ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬೇರೆ ಬೇರೆ ಇಲಾಖೆ ಕಡೆಯಿಂದ ಪ್ಯಾಟೆನ ಜೂನಿಯರ್ ಕಾಲೇಜಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಸಭಾಬಾಡಿಲಿ ಇಂದು ನಡೆದ ಜಾನಪದ ವೈವಿಧ್ಯ ಕಾರ್ಬಾರ್ಲಿ ದುಡಿಬಾರಿಸುವ ಬಗೆಯಲ್ಲಿ ಚಾಲನೆ ನೀಡಿದೋ. ವಿವಿಧತೆಯಲ್ಲಿ ಏಕತೆ ಹೊಂದಿದ ದೇಶ ಭಾರತ ಎಲ್ಲಾ ಮಾದರಿಯ ಜಾನಪದ ಕಲೆಗಳನ್ನ ಉಳಿಸುಕುತ್ತ ಅವು ಸಲಹೆ ಕೊಟ್ಟೋ. ಈ ಕಾರ್ಯಕ್ರಮದಲ್ಲಿ ಜಾನಪದ ಪರಿಷತ್ತಿನ ಉಪಾಧ್ಯಕ್ಷ ಅಂಬೇಕಲ್ ಕುಶಾಲಪ್ಪನವು ಸೇರಿದಂಗೆ ಇದಕ್ಕೆ ಸಂಬಂಧಪಟ್ಟವು ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡಿದ್ದೋ. ಕ್ರೀಡೆಗೆ ತನ್ನದೇ ಆದ ರೀತಿಯಲ್ಲಿ ಕೊಡುಗೆ ನೀಡಿದ್ದು ರಾಜ್ಯ ಮತ್ತು ದೇಶಕ್ಕೆ ಹೆಸರು ತಂದ ಕ್ರೀಡಾಪಟುಗಳನ್ನ ರಾಜ್ಯ ಸರ್ಕಾರ ಸನ್ಮಾನಿಸಿ ಗೌರವಿಸಿತು. ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಕಡೆಯಿಂದ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದ ಸಭಾಬಾಡಿಲಿ ರಾಷ್ಟೀಯ ಕ್ರೀಡಾ ದಿನಾಚರಣೆ ಇಂದು ಕಾರ್ಬಾರ್ ನಡೆದು ಕರ್ನಾಟಕ ರಾಜ್ಯದ ಗೃಹ ಮಂತ್ರಿ ಜಿ ಪರಮೇಶ್ವರ್ ಅಂತಾರಾಷ್ಟೀಯ ಹಾಕಿ ಕ್ಷೇತ್ರದಲ್ಲಿ ಕೊಡುಗೆ ನೀಡಿದ ಕೊಡಗು ಜಿಲ್ಲೆನ ಹಾಕಿ ಆಟಗಾರರು ಎಬಿ ಸುಬ್ಬಯ್ಯ, ಸಿಎಚ್ ಪೂನಚ್ಚ, ಕೆಕೆ ಪೂನಚ್ಚ, ವಿಎಸ್ ವಿನಯ್, ಅರ್ಜುನ್ ಹಾಲಪ್ಪ, ನಿಖಿನ್ ತಿಮ್ಮಯ್ಯ ಮತ್ತೆ ಬಿಸಿ ಪೂನಚ್ಚ ಹಂಗೆ ಅನಿಲ್ ಆಡ್ರಿಯನ್ ಅವಕ್ಕೆ ಹಾಕಿ ಕ್ಷೇತ್ರದಲ್ಲಿ ಸಾಧನೆಗೈದ ಕ್ರೀಡಾಪಟುಗಳಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವಕೀಲರ ಸಂಘ ರೋಟರಿ ಮಡಿಕೇರಿ ಕಡಗದಾಳು ಸರ್ಕಾರಿ ಹೈಸ್ಕೂಲ್ಲಿ ಇವರ ಕೂಡು ಕೂಟಂದ ಗಿಡ ನೆಡುವ ಮತ್ತೆ ಕಾನೂನು ಕಾರ್ಬಾರ್ ಆಗಸ್ಟ್ 30ರಂದು ಅಂದರೆ ನಾಳೆ ಹೊತ್ತಾರೆ 10:30 ನಡೆದದೆ. ಮಾಜಿ ಸೈನಿಕರ ಸಂಘ ಮಡಿಕೇರಿ ಘಟಕ 2023-24 ವಾರ್ಷಿಕ ಮಹಾಸಭೆ ಸೆಪ್ಟೆಂಬರ್ 1 ಮಡಿಕೇರಿನ ಕೆಳಗಿನ ಕೊಡವ ಸಮಾಜದಲ್ಲಿ ನಡೆದದೆ. ಮಾಜಿ ಸೈನಿಕರು ಇದಕ್ಕೆ ಸಂಬಂಧಪಟ್ಟವು ಜಾಸ್ತಿ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ಹಂಗೆ ಅವು ಕೇಳಿಕೊಂಡಳು. ಮಡಿಕೇರಿ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ಇದೇ ತಾರೀಕು 31 ತಿಂಗಳ ಲೆಕ್ಕ ತಪಾಸಣೆ ಇರದರಿಂದ ಮೊದ್ದುನ ಕೊಡ್ದುಲೆತ ಕ್ಲಿನಿಕ್ ಪ್ರಕಟಣೆಗೆ ತಿಳಿಸಿಟ್ಟು. ಮಡಿಕೇರಿ ಮತ್ತೆ ವಿರಾಜಪೇಟೆ ಆರ್ಮಿ ಕ್ಯಾಂಟೀನ್ ಸೆಪ್ಟೆಂಬರ್ 3 ಕೈಲುಪೋದು ಬಗೆಯಲ್ಲಿ ರಜೆ ಇದ್ದದೆ. ಹಂಗೆ 1 ಕ್ಯಾಂಟೀನ್ ಯಾಗೂಳ್ನಂಗೆ ಇದ್ದದೆ ತ ಕ್ಯಾಂಟೀನ್ನ ವ್ಯವಸ್ಥಾಪಕರು ತಿಳಿಸಿಯೋಳು. 2024-25 ಸಾಲಿನ ಯುವಜನೋತ್ಸವ ಅಂಗ ಆಗಿ ಹೆಚ್ಐವಿ ಏಡ್ಸ್ ಜಾಗೃತಿಗೆ ಮ್ಯಾರಥಾನ್ ಪೈಪೋಟಿ ಆಗಸ್ಟ್ 31 ನಡೆದದೆ. ಅಂದೇ ಹೊತ್ತಾರೆ 7:30 ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಉದ್ಘಾಟನೆ ಆಗಿ ಮ್ಯಾರಥಾನ್ ಪೈಪೋಟಿ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಿಂದ ಶುರು ಆಗಿ ಪ್ಯಾಟೆನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ವೃತ್ತ, ಜನರಲ್ ತಿಮ್ಮಯ್ಯ ವೃತ್ತ, ಮಂಗೇರಿರ ಮುತ್ತಣ್ಣ ವೃತ್ತ, ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ದೇವಯ್ಯ ವೃತ್ತ, ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣಕ್ಕೆ ಆಖೀರಿ ಆದೇತ ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿಗ ಮಾಹಿತಿ ಕೊಟ್ಟಳು. ಜಿಲ್ಲೆಯಲ್ಲಿ ಇಂದು ಹೊತ್ತಾರೆ 8:30 ಆಖೀರಿ ಆದ ಹಂಗೆ ಕಳೆದ 24 ಸಮಯದಲ್ಲಿ ಸರಾಸರಿ 23.13 mm ಮಳೆಯಾಗುಟ್ಟು ಮಡಿಕೇರಿ ತಾಲೂಕುಲಿ ಇಂದಿನ ಸರಾಸರಿ ಮಳೆ 38.38 mm ಮಳೆ. ವಿರಾಜಪೇಟೆ ತಾಲೂಕುಲಿ ಇಂದಿನ ಸರಾಸರಿ ಮಳೆ 12.70 mm, ಪೊನ್ನಂಪೇಟೆ ತಾಲೂಕುಲಿ 27.60 mm, ಸೋಮರ್ಪೇಟೆ ತಾಲೂಕುಲಿ 27.95 mm, ಕುಶಾಲನಗರ ತಾಲೂಕುಲಿ ಇಂದಿನ ಸರಾಸರಿ ಮಳೆ 9 mm ಮಳೆ ಆಗುಟ್ಟು ಹಾರಂಗಿ ಜಲಾಶಯ ಗರಿಷ್ಠ ಮಟ್ಟ 2859 ಅಡಿತ ಗೊತ್ತಾಗುಟ್ಟು. ಭಾರತ ಸರ್ಕಾರದ ಪದ್ಮ ಪ್ರಶಸ್ತಿಗೆ ಅರ್ಜಿನ ಕರೆದೊಳು ಅರ್ಹರು ಸೆಪ್ಟೆಂಬರ್ 15 ಪದ್ಮ ಪ್ರಶಸ್ತಿಗೆ ಅರ್ಜಿ ಹಾಕಕ್ಕೆ ಅರ್ಜಿ ಹಾಕಿಕೆ ಅವಶ್ಯ ದಾಖಲಾತಿಯೊಟ್ಟಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಹಂಗೆ ಭಾರತ ಸರ್ಕಾರದ ಜಂಟಿ ಕಾರ್ಯದರ್ಶಿ ಜಿ ಪಾರ್ಥ ಸಾರಥಿ ಅವು ಮಾಹಿತಿ ಕೊಟ್ಟಳು. ಇಲ್ಲಿಗೆ ಸುದ್ದಿ ಚೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ನಂಬರ್ 2801 ವಿರಾಜಪೇಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ವಿರಾಜಪೇಟೆ. ಇದರ 2023-24 ಸಾಲಿನ 44 ವಾರ್ಷಿಕ ಮಹಾಸಭೆ ಇದೇ ತಿಂಗಳ 31 ಶನಿವಾರ ಪೂರ್ವಾಹ್ನ 10:00 ಅಖಿಲ ಕೊಡವ ಸಮಾಜದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಅಮ್ಮಣಿಚಂಡ ರಾಜಾನಂಜಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸದಸ್ಯರೆಲ್ಲ ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಆಡಳಿತ ಮಂಡಳಿಯ ಅಪ್ಪಣೆ ಮೇರೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೇಳಿಕೊಂಡಿದ್ದಾರೆ. ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಗೋಣಿಕೊಪ್ಪದ ಕ್ಯಾಲ್ಸ್ ಮತ್ತು ಎನ್ಇಬಿ ಆಶ್ರಯದಲ್ಲಿ ಹಾಗೂ ಟಾಟಾ ಕಾಫಿ, ಫೆಡರಲ್ ಬ್ಯಾಂಕ್, ಲೋಪಮುದ್ರ ಹಾಸ್ಪಿಟಲ್ ಇವರುಗಳ ಸಹಯೋಗದೊಂದಿಗೆ ಇದೇ 2024 ಸೆಪ್ಟೆಂಬರ್ 22 ಮೂರನೇ ಆವೃತ್ತಿಯ ಕೊಡಗು ಮಾನ್ಸೂನ್ ಹಾಫ್ ಮ್ಯಾರಥಾನ್ ಆಯೋಜಿಸಲಾಗಿದೆ. 21.1 kilometer, 10 kilometer ಮತ್ತು 5 kilometer ಕೆಟಗರಿಯಲ್ಲಿ ಈ ಮ್ಯಾರಥಾನ್ ನಡೆಯಲಿದೆ. ರಿಜಿಸ್ಟ್ರೇಷನ್ ಆರಂಭಗೊಂಡಿದ್ದು ಸ್ಕೂಲ್, ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕ ಸ್ಪರ್ಧಿಗಳು ಸಂಪರ್ಕಿಸಿ. ಕಾಲ್ಸ್ ಗೋಣಿಗೊಪ್ಪ, ಕಾಲ್ 9011996 9011996 ಎಂಎಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನ ಉದ್ಘಾಟನೆಯೊಂದಿಗೆ ಇದೇ ಸೆಪ್ಟೆಂಬರ್ 8 ಇನಾಗ್ರಲ್ ಆಫರ್ ಆಗಿ ಪಡೆಯಿರಿ. 0% ವೇಸ್ಟೇಜ್, ಎಲ್ಲಾ ಡಿಸೈನ್ಸ್ ಗಳ ಮೇಲೆ ಮೇಕಿಂಗ್ ಚಾರ್ಜಸ್ ಕೇವಲ 7.9% ಹಾಗೂ ಡೈಮಂಡ್ ಪರ್ ಕ್ಯಾರೆಟ್ ಮೇಲೆ 15,000 ರೂಪಾಯಿಯ ಫ್ಲಾಟ್ ಡಿಸ್ಕೌಂಟ್. ಇದಿಷ್ಟೇ ಅಲ್ಲದೆ ಉಚಿತ ಕೂಪನ್ ಮೂಲಕ 1,00,000 ರೂಪಾಯಿಗಳವರೆಗಿನ ಬಹುಮಾನವನ್ನು ನಿಮ್ಮದಾಗಿಸಿ. ಭೇಟಿ ನೀಡಿ ಎಂಎಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಪಿಎನ್ ರೋಡ್, ನಿಯರ್ ಸಬರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಗಣೇಶ ಚತುರ್ಥಿ ಹಬ್ಬದ ರಿಯಾಯಿತಿ ಮಾರಾಟ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ರೀ, ಮದ್ವೆ ಫಂಕ್ಷನ್ಸ್ ಸುಮಾರಿದೆ, ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ. ಅಯ್ಯಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವಾ? ಇಲ್ಲ, ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವೆಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606018. ಕಗ್ಗೋಡ್ಲು ಗ್ರಾಮದ ಬಡ್ಡನ ದಿನೇಶ, ಮೈನಾ ದಂಪತಿಗಳ ಹಂಗೆ, ಚಿಟ್ಟಿಮಾನಿ ಗ್ರಾಮದ ಕೆದಂಬಾಡಿ ನಾಗರಾಜು, ಆಶಾ ದಂಪತಿಗಳ ಪಿಳ್ಳಿ, ಕೆದಂಬಾಡಿ ಬ್ರಿಜೇಶ್, ದೀಪ್ತಿ ದಂಪತಿಗಳ ಕೂಸಿಗೆ ಹೆಸರು ಹಾಕುವ ಕಾರ್ಯಕ್ರಮ ನಾಳೆ 30 ಕಗ್ಗೋಡ್ಲು ಗ್ರಾಮದ ಬಡ್ಡನ ಮನೆಯಲ್ಲಿ ನಡೆಸಿಕೆ ತೀರ್ಮಾನ ಆಗಿತ್ತು. ಆದರೆ ಇದೀಗ ಮಳೆನ ಕಾರಣದ ಈ ಕಾರ್ಯಕ್ರಮನ ಕಗ್ಗೋಡ್ಲು ಗ್ರಾಮದ ಅಂಬಾರ ರೆಸಾರ್ಟ್ ಲಿ ನಡೆಸಿಕೆ ಏರ್ಪಾಡು ಮಾಡಿಕೊಂಡಳು. ಮನೆಯು, ಊರವು, ನೆಂಟರಿಷ್ಟರೆಲ್ಲ ಬಂದು ಸಹಕರಿಸೋಕುತ್ತ ಬಡ್ಡನ ದಿನೇಶ, ಮೈನಾ ದಂಪತಿಗ ಕೇಳಿಕೊಂಡಳು. ಕಳೆದ ಜುಲೈ 20 ನಿಧನರಾದ ಕುದುಗೂರು ಮಾವಿನಹಳ್ಳ ಗ್ರಾಮದ ಕುಂಜಿಲನ ವಿಶ್ವನಾಥ ಅವರ ಹೆಣ್ಣು ದಮಯಂತಿ ಕಾಂತಿ ಅವರ ಶುದ್ಧ ಮತೆ ತಿಥಿ ಕರ್ಮಾಂತರ ಸೆಪ್ಟೆಂಬರ್ 1 ಐತವಾರ ಮಧ್ಯಾಹ್ನ 12 ಕುದುಗೂರು ಮಾವಿನಹಳ್ಳ ಗ್ರಾಮದ ಮೃತರ ಸ್ವಂತ ಮಂದಿ ನಡೆದಿದೆ. ಕಾಗಸಿಕದ ಮನೆಯು, ಊರವು, ನೆಂಟರಿಷ್ಟರೆಲ್ಲ ಇದನ್ನೇ ಕಾಗದತ್ತ ಜ್ಞಾನ ಮಾಡಿಕೊಂಡು ಬರೋ ಕೂತ ಮೃತರ ಗಂಡ ವಿಶ್ವನಾಥ ಮತ್ತೆ ಮಕ್ಕ ಕೇಳಿಕೊಂಡಳು. ಶುಶ್ರುತಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಫಿಲಿಯೇಟೆಡ್ ಟು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ವಿತ್ ಡ್ಯುವೆಲ್ ಸ್ಪೆಷಲೈಸೇಷನ್. 2024-25 ಸಾಲಿನ ಬ್ಯಾಚ್ನ ಎಂಬಿಎ ಕೋರ್ಸ್ಗೆ ಅಡ್ಮಿಷನ್ ಆರಂಭಗೊಂಡಿದೆ. ವಿದ್ಯಾರ್ಥಿಗಳ ಉದ್ಯೋಗಾರ್ಹತೆ, ವ್ಯಕ್ತಿತ್ವ ಹಾಗೂ ಸರ್ವತೋಮುಖ ಬೆಳವಣಿಗೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ಅಡ್ಮಿಷನ್ ಹಾಗೂ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಮಂದಣ್ಣ ಮುಕ್ಕಟ್ಟಿರ, 9741864856. ನಂಬರ್ ಮತ್ತೊಮ್ಮೆ 9741864856. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meter ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದ್ಯಂಡುಳ ಕುಂಜೀರ ಗಿರೀಶ್ ಭೀಮಯ್ಯ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವಾರ್ತಾ ಪಿಂಜ, ಸಾರ್ವಜನಿಕ ಸಂಪರ್ಕ ಇಲಾಖೆ ರಾದ ನೆಲೆ, ನಗರಸಭೆ, ಶಾಲಾ ಶಿಕ್ಷಣ ಪಿಂಜ ಸಾಕ್ಷರತೆ, ಪದವಿ ಪೂರ್ವ ಶಿಕ್ಷಣ, ಕಾಲೇಜು ಶಿಕ್ಷಣ ಇಲಾಖೆ ಪಿಂಜ ಸರ್ವೋದಯ ಸಮಿತಿ ಇಂಗಡ ಸಾಕರತ್ತು ಆಚರಣೆ ಮಾಡಿನಳು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿರ 155 ಪುಟ್ಟನ ನಾಳಿರ ಮಾರಿಪತ್ತು. ವಿದ್ಯಾರ್ಥಿ ಪಿಂಜ ಯುವಜನದಲ್ಲಿ ಮಹಾತ್ಮ ಗಾಂಧೀಜಿರ ಬದುಕು, ಸ್ವಾತಂತ್ರ್ಯ ಚಳುವಳಿ, ಸರಳತೆ, ಅಹಿಂಸಾ ಮಾರ್ಗ, ಅಸ್ಪೃಶ್ಯತೆ ನಿವಾರಣೆ ನಡೆತನ ಪ್ರಯೋಗ ಪಿಂಜ ಬೋರೆ ಬೋರೆ ವಿಚಾರತರ ಬಗ್ಗೆ ಹೈಸ್ಕೂಲ್, ಪಿಯುಸಿ ಡಿಗ್ರಿ ಪಿಂಜ, ಪಿಜಿ ಡಿಗ್ರಿ ವಿದ್ಯಾರ್ಥಿಯಕ್ಕೆ ಬಾಪೂಜಿ ಪ್ರಬಂಧ ಸ್ಪರ್ಧೆ ಜಿಲ್ಲಾ ಪಿಂಜ ರಾಜ್ಯಮಟ್ಟದ ಆಯೋಜನೆ ಮಾಡಿತ್ತು. ಇವರ ವಿವರಕ್ಕೆ ಸಹಾಯಕ ನಿರ್ದೇಶಕ ವಾರ್ತಾ ಪಿಂಜ ಸಾರ್ವಜನಿಕ ಸಂಪರ್ಕ ಇಲಾಖೆ ಮಡಿಕೇರಿಯಲ್ಲಿ ಸಂಪರ್ಕ ಮಾಡಲು ಒಂದು ಪ್ರಕಟಣೆ ಅರಿಚಿಟ್ಟಿತ್ತು. ಜೀವನ ಪದ್ಧತಿ ರನ್ನೆ ನಂಗಡವುಳ್ಳು ಮಿಂಜಂಜೆ ಬಂದಿತ್ತುಳ್ಳು ಜಾನಪದ ಸಂಸ್ಕೃತಿ ಕಲೆ ಸಾಹಿತ್ಯ ಉಳಿತಿತ್ತು ಮಿಂಜತ್ರ ಪೀಳಿಗೆಗೆ ಪರಿಚಯ ಮಾಡೋದು ಅವಶ್ಯ ಅಂದು ಜಿಲ್ಲಾಧಿಕಾರಿ ವೆಂಕಟರಾಜ ಅವು ಅಭಿಪ್ರಾಯಪಟ್ಟತ್ತು. ವಿಶ್ವ ಜಾನಪದ ನಾಳೂರ ಆದನೆಲ್ಲು ಕರ್ನಾಟಕ ಜಾನಪದ ಪರಿಷತ್ ಕೊಡಗು ಜಿಲ್ಲಾ ಘಟಕ ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆ ಸರ್ಕಾರಿ ಒಂದನೇ ದರ್ಜೆ ಕಾಲೇಜಿರ ಕನ್ನಡ ವಿಭಾಗ ಇಂಗಡ ಕೂಟ ಆದನೆಲ್ಲು ಮಡಿಕೇರಿ ಜೂನಿಯರ್ ಕಾಲೇಜಿರ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಸಭಾಬಡಿಯಲ್ಲಿ ಇಂದು ನಡೆದ ಜಾನಪದ ವೈವಿಧ್ಯ ಕಾರ್ಬಾರ್ಲು ದುಡಿಕೊಟ್ಟುವಂಡ ಮಾರಿಪತ್ತು ಚಾಲನೆ ಕೊಡ್ತಿತ್ತು ತಕ್ಕ ಬಂದತ್ತು. ಜಾನಪದ ಕಲೆ ಸಾಹಿತ್ಯ ದಿನತಿಂಜ ದಿನಕ್ಕೆ ಮರೆಯನ್ನುಂಡು ಈ ಬಗ್ಗೆ ಚಿಂತನೆ ಅವಶ್ಯ ಉಂಡು. ವಿವಿಧತೆಯಲ್ಲಿ ಏಕತೆ ಉಳ್ಳ ದೇಶ ಭಾರತತ್ ಎಲ್ಲಾ ಮಾದರಿಯ ಜಾನಪದ ಕಲೆನ ಉಳ್ತಿಯೋಂಡು ಅವು ಒಣಚಿ. ಮಡಿಕೇರಿ ಒಂದನೇ ದರ್ಜೆ ಕಾಲೇಜಿನ ಪ್ರಿನ್ಸಿಪಾಲ್ ವೆಂಕಟೇಶ್ ಪ್ರಸನ್ನ ತಕ್ಕ ಬಂದಿತ್ತು. ಬಾಯಿಂಜ ಬಾಯಿಗೆ ಕಡಂದು ಬಂದ ಸಾಹಿತ್ಯ ಜಾನಪದ ಸಾಹಿತ್ಯ ಇದನ್ನು ಉಳಿತಿಯಂಡು ಬಳತಿಯೊಂಡು ಒಂದು ಅವು ಅಣಚಿ. ಕಾರ್ಬರ್ ಕೊರೋಕಾರಿಕೆ ವಹಿಸಿ ತಕ್ಕ ಬಂದ ಜಾನಪದ ಪರಿಷತ್ ಜಿಲ್ಲಾಧ್ಯಕ್ಷ ಬಿ ಜಿ ಅನಂತ್ ಶಯನ ಜಾನಪದತ್ ಏದೇ ಭೇದಭಾವ ಇಲ್ಲ ಮಾಮೂಲು ಕೊದಿಂಜ ಬಳಂದು ಬಂದ ಸಾಹಿತ್ಯ ಒಗ್ಗಟ್ಟು ಮರೆಯಾನ